ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರುತ್ವಾ ಪ್ರಣಮಾಮಿ ಮುಹುರ್ಮುಹುಃ. ನಮಃ ಶ್ರೀಯತಿರಾಜಾಯ ವಿವೇಕಾನಂದಸೂರಯೇ ಸಚ್ಚಿತ್ಸುಖಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೇ. ಟೈಮ್ ಟೇಬಲ್ನ ನಮ್ಮ ಹೆಸರು ನೋಡಿದ್ದೀರಾ, ಸ್ವಾಮಿ ಅನುಪಮಾನಂದ ಅಂತ ಹೇಳಿ ಹೆಸರು. ನಿನ್ನೆ ಸಾಯಂಕಾಲ ಪ್ರೋಗ್ರಾಮ್ನಲ್ಲಿ ಕೂಡ ನಾನು ಬಂದಿದ್ದೆ. ಆಮೇಲೆ ವಿಷಯ ಕೂಡ ಇದೆ, ವಚನವೇದ, ಶ್ರೀರಾಮಕೃಷ್ಣ ವಚನವೇದ. ಶ್ರೀರಾಮಕೃಷ್ಣ ವಚನವೇದ ಅನ್ನತಕ್ಕಂಥದ್ದೊಂದು ಅದ್ಭುತವಾಗಿರತಕ್ಕಂತಹ ಪುಸ್ತಕ ಅಂತ ಹೇಳಿದ್ರೆ ಬರೀ ಪುಸ್ತಕ ಅಂತ ಹೇಳಿದ್ರೆ ಆಗೋದಿಲ್ಲ, ಇದೊಂದು ಜ್ಞಾನರಾಶಿ. ಆಮೇಲೆ ಅದನ್ನು ಮೂಲತಃ ಬೆಂಗಾಲಿನಲ್ಲಿ ಬರೆದವರು ಮಹೇಂದ್ರನಾಥ್ ಗುಪ್ತಾ ಅಂತ ಹೇಳಿ, ಅವರೊಬ್ಬರು ಹೆಡ್ ಮಾಸ್ಟರ್ ಆಗಿದ್ದರು, ಮುಖ್ಯೋಪಾಧ್ಯಾಯರು. ಆಮೇಲೆ ಶ್ರೀರಾಮಕೃಷ್ಣ ಹತ್ರ ಬರ್ತಾರೆ, ಬಂದು ಅವರ ಮಾತುಗಳನ್ನು ಕೇಳಿದಾಗ ಮೊದಲಿಂದಲೇ ಒಂದು ಅಭ್ಯಾಸ ಇತ್ತು ಅವರಿಗೆ ಡೈರಿ ಬರೆಯುವಂಥದ್ದು. ಜೀವನದಲ್ಲಿ ಬಹಳ ತೊಂದರೆಗಳೆಲ್ಲ ಇತ್ತು, ಶ್ರೀರಾಮಕೃಷ್ಣರ ಹತ್ರ ಅವರು ಬರೋದನ್ನೇ ಒಂದು ಆಕಸ್ಮಿಕ ಅಂತ ಹೇಳಬೇಕು. ಮಹೇಂದ್ರನಾಥ್ ಗುಪ್ತ ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಕಲ್ಕತ್ತಾ ಯೂನಿವರ್ಸಿಟಿ ಗ್ರ್ಯಾಜುಯೇಟ್. ಬರೀ ಅಷ್ಟೇ ಅಲ್ಲ, ಅವರಿಗೆ ಇಂಗ್ಲೆಂಡ್ಗೆ ಹೋಗಿ ICS ಮಾಡಬೇಕು ಅಂತ ಹೇಳಿ ಇತ್ತು ಅವರಿಗೆ. ಆಮೇಲೆ ಈ ಹಣದ ಅಡಚಣೆಯಿಂದ ಅವರು ಅದನ್ನ ಮಾಡಲಿಕ್ಕಾಗಲಿಲ್ಲ, ಆದರೆ ಆ ಯೋಗ್ಯತೆ ಇತ್ತು ಅವರಿಗೆ. ಆಗಿನ ಕಾಲದ ICS ಅಂಥದ್ದೊಂದು ಯೋಗ್ಯತೆ ಇತ್ತು ಅವರಿಗೆ. ಆಮೇಲೆ ಆಗಿನ ಕಾಲದಲ್ಲಿ ಕಲ್ಕತ್ತಾದಲ್ಲಿ ಇಂಟೆಲೆಕ್ಚುವಲ್ಸ್ ಅಂತ ನಾವು ಹೇಳ್ತೀವಲ್ಲ, ಅವರ ಸಾಲಿನಲ್ಲಿ ಬರುವಂಥವ್ರು ಅವರು, ಮಹೇಂದ್ರನಾಥ್ ಗುಪ್ತ ಅಂತೇಳಿ. ಭಾರತೀಯ ತತ್ವಶಾಸ್ತ್ರ, ಪಾಶ್ಚಾತ್ಯ ತತ್ವಶಾಸ್ತ್ರ, ಇತಿಹಾಸ, ಸಾಮಾಜಿಕ ಶಾಸ್ತ್ರ, ಮನಃಶಾಸ್ತ್ರ, ಹೀಗೆ ಇವುಗಳನ್ನೆಲ್ಲ ಅಧ್ಯಯನ ಮಾಡಿದಂಥವ್ರು. ಆದರೆ ಅವ್ರ ಜೀವನದಲ್ಲಿ ಒಂದು ಸಮಸ್ಯೆ ಬಂದಾಗ ಕಂಗೆಟ್ಟು ಹೋಗ್ತಾರೆ. ಒಂದು ಕೂರು ಕುಟುಂಬದಲ್ಲಿದ್ದರು, ತಂದೆ ತಾಯಿ ಅಣ್ಣ ತಮ್ಮಂದರು, ಆಮೇಲೆ ಅವರ ಹೆಂಡಂದಿರು, ಅವರ ಮಕ್ಕಳು, ಹೀಗಾಗಿ ಒಂದು ದೊಡ್ಡ ಕುಟುಂಬ. ಆಮೇಲೆ ಹೇಗೆ ಸಮಸ್ಯೆ ಬರ್ತದೆ ಅಂತ ಹೇಳಿ ಯಾರಾದರೂ ಕೂಡು ಕುಟುಂಬದಲ್ಲಿದ್ದರೆಲ್ಲ ಗೊತ್ತಿದೆ ನಿಮಗೆ. ಈಗೆಲ್ಲ ಏನಾಗತ್ತೆ ಅಂತ ಹೇಳಿದ್ರೆ ಮೊದಲನೇ ಜಗಳ ಆದ ತಕ್ಷಣವೇ ಬೇರೆ ಮನೆ ಮಾಡಿಬಿಡ್ತಾರೆ. ಆದರೆ ಆಗ ಇನ್ನೂ ಕೂಡ ಈ ಒಂದು ಕುಟುಂಬ ಮೌಲ್ಯಗಳು ಇದ್ದಂತಹ ಸಮಯ, ಸಂಪೂರ್ಣ ಪ್ರಯತ್ನವನ್ನು ಮಾಡ್ತಾ ಇದ್ರು ಒಟ್ಟಿಗೆ ಇರಲಿಕ್ಕೆ. ಆದರೆ ಇವ್ರದ್ದೊಂದು ಜಗಳ ಮಾಡೋ ಸ್ವಭಾವ ಇರಲಿಲ್ಲ, ಹಾಗಾಗಿ ಬಹಳ ಕಷ್ಟ ಆಯ್ತು ಅವರಿಗೆ ಅಂಥ ಒಂದು ಸಂದರ್ಭದಲ್ಲಿ. ಒಂದು ಕಡೆಗೆ ಹೊರಗಡೆಗೆ ಎಲ್ಲಿ ಹೋಗೋದು ಅಂತ ಹೇಳಿ ಒಂದು ಇದು ಯೋಚನೆ. ಯಾಕೆಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಒಂದೇ ಗಂಡ ಹೆಂಡತಿ ಇರೋದು ಒಟ್ಟಿಗೆ ಮಕ್ಕಳ ಜೊತೆಗೆ ಅಂತ ಹೇಳಿದ್ರೆ ಒಂದು ಕಷ್ಟ ಆಗ್ತಾ ಇತ್ತು. ಹೀಗೆಲ್ಲ ಆಗಿ ಕೊನೆಗೆ ಅದು ಎಲ್ಲಿ ತನಕ ಬಂತು ಅಂತ ಹೇಳಿದ್ರೆ, ಇವರು ಸಾಕು ಈ ಇದು ಸಹವಾಸ ಅಂತ ಹೇಳಿ ತಂದೆ ತಾಯಿಗಳನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲ ಈಗ ಅಂತ ಹೇಳಿ ಆ ಒಂದು ಯೋಚನೆಯಲ್ಲಿ ಕೊನೆಗೆ ಮನಸ್ಸು ಆತ್ಮಹತ್ಯೆಯ ಕುರಿತು ಕೂಡ ಯೋಚನೆ ಮಾಡ್ತಾ ಇತ್ತು. ಒಂದು ದಿವಸ ರಾತ್ರಿ ಹೊತ್ತು ಸಾಯಂಕಾಲದ ಹೊತ್ತು ನಸುಕು, ಆ ಹೊತ್ತಿನಲ್ಲಿ ಮನೆ ಬಿಟ್ಟು ಹೊರಟೋಗ್ತಾರೆ. ಅವರು ಹೆಂಡತಿ ಅದನ್ನ ಅಬ್ಸರ್ವ್ ಮಾಡ್ತಾ ಇದ್ಲು, ನೋಡ್ತಾ ಇದ್ಲು, ಏನೋ ಒಂದು ಸರಿ ಇಲ್ಲ ಅಂತ ಹೇಳಿ ಅವಳಿಗೆ ಗೊತ್ತಾಗಿತ್ತು. ಇವರು ಹೊರಗಡೆ ಹೋಗುವಾಗ ಅವಳು ಕೂಡ ಬರ್ತಾಳೆ ಅವ್ರ ಜೊತೆಗೆ. ಆಮೇಲೆ ಇಬ್ಬರು ಅಲ್ಲಿಂದ ಹೋಗಿ ಕಲ್ಕತ್ತಾದಿಂದ ದಕ್ಷಿಣೇಶ್ವರ ಕಡೆಗೆ ಬಂದು ಅಲ್ಲಿ ಅವರೊಬ್ಬ ಇವರಿದ್ದರು ಸಹೋದರಿ, ಅವ್ರ ಮನೆಯಲ್ಲಿ ಬಂದು ಇರ್ತಾರೆ. ಮನಸ್ಸಿನಲ್ಲಿ ದುಗುಡ, ನಾವೀಗೆಲ್ಲ ಅದಕ್ಕೆ ಡಿಪ್ರೆಷನ್ ಅಂತೇಳಿ ಕರಿತೇವೆ. ಹೀಗಾಗಿ ಅದನ್ನ ಅದರಿಂದ ಹೊರಗಡೆ ಬರಲಿಕ್ಕೆ ಅಂತ ಹೇಳಿ ಅಲ್ಲೆಲ್ಲ ಬೇಕಾದಷ್ಟು ತೋಟದ ಮನೆಗಳೆಲ್ಲ ಇದ್ವು, ಆ ತೋಟವನ್ನು ನೋಡಲಿಕ್ಕೆ ಇವರು ಹೋದರು. ನೋಡ್ತಾ ನೋಡ್ತಾ ನೋಡ್ತಾ ಬರುವಾಗ ಅವ್ರ ಜೊತೆಗೆ ಒಬ್ಬ ಸಿದ್ದು ಅಂತ ಹೇಳಿ ಅವರ ಸಂಬಂಧಿ ಒಬ್ಬರಿದ್ರು, ಅವ್ರು ಹೇಳ್ತಾರೆ ಇಲ್ಲೊಬ್ರು ರಾಣಿ ರಾಸ್ಮಣಿ ಅಂತ ಹೇಳಿದ್ದಾರೆ, ಅವರ ಒಂದು ಈ ತೋಟ ಇದೆ, ಆ ತೋಟದ ಮಧ್ಯದಲ್ಲಿ ಒಂದು ಸುಂದರವಾಗಿರತಕ್ಕಂತಹ ದೇವಸ್ಥಾನ ಇದೆ ಗಂಗಾ ನದಿ ತೀರದಲ್ಲಿ, ನೋಡೋಣ ಬರ್ತೀರಾ ಅಂತ ಹೇಳಿ. ಇವರೇನಲ್ಲಿ ಹೋಗಲಿಕ್ಕೆ ಪ್ಲ್ಯಾನ್ ಮಾಡಿರಲಿಲ್ಲ, ಆಮೇಲೆ ಹೇಳಿದ ತಕ್ಷಣ ಆಯಿತು ಹೋಗುವ ಅಂತ ಹೇಳಿ ಬರ್ತಾರೆ. ಇಬ್ರು ಬಂದು ಆ ಇದೆಲ್ಲ ತೋಟ ನೋಡಿಕೊಂಡು ನಂತರ ಹೇಳ್ತಾರೆ ಇಲ್ಲೊಬ್ಬರು ಪರಮಹಂಸರಿದ್ದಾರೆ ಅವ್ರು ನೋಡ್ತೀರಾ ಅಂಥೇಳಿ. ಆಗಲಿ ನೋಡುವ, ಭೇಟಿ ಮಾಡುವ. ಅಲ್ಲಿ ಹೋದರೆ ಶ್ರೀರಾಮಕೃಷ್ಣ ಪರಮಹಂಸರು ಅಂಥೇಳಿ ಆಗ ಬಹಳ ಪ್ರಸಿದ್ಧರಾಗಿದ್ದರು ಕಲ್ಕತ್ತಾದಲ್ಲಿ. ಕೇಶವಚಂದ್ರ ಸೇನ್ ಆಗಿನ ಕಾಲದಲ್ಲಿ ಬಹುದೊಡ್ಡ ವಾಗ್ಮಿ, ಬ್ರಹ್ಮ ಸಮಾಜದ ಮುಖಂಡರು. ಅವರು ಕ್ವೀನ್ ವಿಕ್ಟೋರಿಯಾ ಕೂಡ ಅವರ ಪ್ರವಚನಗಳನ್ನು ಕೇಳಿದ್ದು ಇಂಗ್ಲೆಂಡ್ಗೆ ಹೋದಾಗ. ಹಾಗಾಗಿ ಇಂಥ ದೊಡ್ಡ ವ್ಯಕ್ತಿ ಅವರು ಕೂಡ ಶ್ರೀರಾಮಕೃಷ್ಣರ ಬಳಿಗೆ ಕೂತು ಕೇಳ್ತಾ ಇದ್ರು ಅವ್ರ ಮಾತುಗಳನ್ನು. ದಕ್ಷಿಣೇಶ್ವರಕ್ಕೆ ಬಂದು ಅವ್ರ ಮಾತುಗಳನ್ನು ಕೇಳ್ತಾ ಇದ್ರು, ಗಂಟೆಗಟ್ಟಲೆ ಕೂತ್ಕೊಂಡು ಕೇಳ್ತಾ ಇದ್ರು ತಮ್ಮ ಎಲ್ಲ ಇವ್ರ ಜೊತೆಗೆ ಬಂದು, ಅನುಯಾಯಿಗಳ ಜೊತೆಗೆ ಬಂದು. ಅಂತಹ ಒಬ್ಬ ಅವರು ತಮ್ಮ ಇದರಲ್ಲಿ ಬರೀತಾ ಇದ್ರು ಆ ಸಮಯದಲ್ಲಿ ಶ್ರೀರಾಮಕೃಷ್ಣರ ಬಗ್ಗೆ. ಅವರದೊಂದು ಮ್ಯಾಗಝಿನ್ ಇತ್ತು, ಆ ಮ್ಯಾಗಝಿನ್ನಲ್ಲಿ ಶ್ರೀರಾಮಕೃಷ್ಣರ ಬಗ್ಗೆ ಅವರ ಸಂದೇಶದ ಬಗ್ಗೆ ಎಲ್ಲ ಬರಿತಾ ಇದ್ರು ಅವರು. ಹೀಗಾಗಿ ಅಲ್ಲಿ ಬಂದರೆ ಸುಮಾರು ಜನ ಕೂತಿದ್ರು ಶ್ರೀರಾಮಕೃಷ್ಣರ ಕೊಠಡಿಯಲ್ಲಿ. ಅವರು ಶ್ರೀರಾಮಕೃಷ್ಣರು ಅವರ ಭಾಷೆ ಬಹಳ ಸರಳವಾಗಿತ್ತು, ಗ್ರಾಮ್ಯ ಭಾಷೆ ಅಂತ ಹೇಳ್ಬೋದು, ಗ್ರಾಮ್ಯ ಭಾಷೆಯನ್ನು ಮಾತನಾಡ್ತಾ ಇದ್ರು. ಆಮೇಲೆ ಯಾವುದೇ ಶಾಸ್ತ್ರಗಳನ್ನು ಉದ್ಧಾರ ಮಾಡ್ತಿರಲಿಲ್ಲ, ಹೇಳ್ತಾ ಇದ್ರು ಶಾಸ್ತ್ರದಲ್ಲಿ ಇದೆ ಅಂತೇಳಿ, ಅದರದನ್ನು ಹೇಳುವಾಗ ತಮ್ಮದೇ ಆದ ಗ್ರಾಮ ಭಾಷೆಯಲ್ಲಿ ಅದನ್ನು ಹೇಳ್ತಾ ಇದ್ರು. ಹೀಗಾಗಿ ಅವರು ಹೇಳ್ತಾ ಇದ್ರು, ಅವ್ರ ಎಲ್ಲರ ಜೊತೆಗೆ ಮಾತನಾಡ್ತಾ ಇದ್ರು. ನೋಡಿ, ಯಾವಾಗ ಪರಮಾತ್ಮನ ಹೆಸರು ಹೇಳ್ತಾ ಹೇಳ್ತಾ ಕಣ್ಣಲ್ಲಿ ನೀರು ಬರ್ತದೆಯೋ ಆಗ ತಿಳ್ಕೊಳ್ಳಿ ಏನು ಅಂತ ಹೇಳಿದ್ರೆ, ಮುಂದೆ ಸಂಧ್ಯಾವಂದನ ಇತ್ಯಾದಿಗಳನ್ನೆಲ್ಲ ಮಾಡ್ತಕ್ಕಂಥ ಅಗತ್ಯ ಇಲ್ಲ ಅಂಥೇಳಿ. ಪರಮಾತ್ಮನ ಹೆಸರು ಕೇಳಿದ ತಕ್ಷಣ ಕಣ್ಣಲ್ಲಿ ನೀರು ಬರುವಾಗ ಯಾವೊಂದು ಸ್ಥಿತಿಗೆ ಬಂದಿದ್ದೀರಿ ಅಂದ್ರೆ ಅರ್ಥ ಏನು ಗೊತ್ತಾ, ಪರಮಾತ್ಮನಲ್ಲಿ ಪ್ರೇಮ ಉದಯವಾಗಿದೆ ಅಂಥೇಳಿ, ಭಕ್ತಿ. ಅಂಥದ್ದೊಂದು ಭಕ್ತಿ ನಿಮ್ಮಲ್ಲಿ ಬಂದಾಗ ಮಾತ್ರ ನೀವು ಈ ಸಂಧ್ಯಾವಂದನ ಇವುಗಳನ್ನೆಲ್ಲ ಮಾಡ್ತಕ್ಕಂಥ ಅಗತ್ಯ ಇಲ್ಲ, ಅದೆಲ್ಲ ತಾನೇ ತಾನಾಗಿ ನಿಮ್ಮಿಂದ ಬಿದ್ದು ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣರು. ಹೀಗಾಗಿ ಪರಮಾತ್ಮನ ಬಗ್ಗೆ, ಭಕ್ತಿಯ ಬಗ್ಗೆ ಎಲ್ಲ ಮಾತುಕತೆ ಎಲ್ಲ ಆಗ್ತಾ ಇತ್ತು. ಅದನ್ನ ಕೇಳಿದ ಮೇಲೆ ಇವರು ಹೋದರು ದೇವಸ್ಥಾನ ಎಲ್ಲ ನೋಡ್ಕೊಂಡು ಬಂದು, ತಿರುಗಿ ಬರುವಾಗ ಅವ್ರಿಗೆ ಅನ್ನಿಸ್ತು ಏನು ಅಂತ ಹೇಳಿದ್ರೆ, ನೋಡುವ ಇನ್ನೊಂದ್ಸಲ ಇವರೊಬ್ಬರೇ ಇದ್ರೆ ಹೋಗಿ ಮಾತನಾಡುವ ಅಂತ ಹೇಳಿದ್ರೆ, ಅಲ್ಲೊಬ್ಬ ದಾಸಿ ಇದ್ಲು. ಆಮೇಲೆ ಸಾಯಂಕಾಲ ಧೂಪ ಅದು ಇದೆಲ್ಲ ಹಚ್ಚಲಿಕ್ಕೆ ಬರ್ತಾ ಇದ್ರು ಶ್ರೀರಾಮಕೃಷ್ಣ ಕೋಣೆಗೆ. ಅವಳಲ್ಲಿ ಕೇಳ್ತಾರೆ ಈ ಮಹೇಂದ್ರನಾಥ್ ಗುಪ್ತ ಮಾಸ್ಟರ್ ಮಹಾಶಯ, ಒಳಗಡೆಗಿದ್ದಾರ ಪರಮಹಂಸರು ಅಂತ ಹೇಳಿ. ಹೌದು ಇದ್ದಾರೆ. ಆಮೇಲೆ ಅವರು ತುಂಬಾ ಪುಸ್ತಕ ಓದ್ತಾರ? ಮಹೇಂದ್ರನಾಥ್ ಗುಪ್ತ ಒಳ್ಳೆ ಜ್ಞಾನಿ ಅಂತ ಹೇಳಿ ಕಲ್ಕತ್ತಾದಲ್ಲಿ ಹೆಸರು ಪಡೆದಿರತಕ್ಕಂಥವ್ರು. ಆಮೇಲೆ ಅವ್ರಿಗೆ ಗೊತ್ತಿದೆ ತಮ್ಮ ಜ್ಞಾನದ ಮೂಲ ಯಾವುದು ಅಂತ ಹೇಳಿ. ಆಮೇಲೆ ಇವ್ರು ಯಾವ್ಯಾವ ಥರದ ಪುಸ್ತಕ ಎಲ್ಲ ಓದ್ತಾರೆ ಕೇಳುವ ಅಂತ ಹೇಳಿ ಕೇಳಿದ್ರೆ, ಬೃಂದೆ ಅಂತ ಹೇಳಿ ಅವಳು ಹೆಸರು. ಅಮ್ಮ ಹೇಳಿದ್ರಂತೆ ಪುಸ್ತಕ ಅದೆಲ್ಲ ಅವ್ರ ಬಾಯಲ್ಲೇ ಇದೆ ಅಂಥೇಳಿ. ಅವ್ರು ಯಾರು ಪುಸ್ತಕ ಗಿಸ್ತಕ ಓದೋದಿಲ್ಲ, ಎಲ್ಲ ಅವ್ರ ಬಾಯಲ್ಲೇ ಇದೆ ಅಂತ. ಏನಿದ್ರು ಆಶ್ಚರ್ಯವಾಗುತ್ತೆ ಮಹೇಂದ್ರನಾಥ್ ಗುಪ್ತನಿಗೆ, ಯಾಕೆಂತ ಹೇಳಿದ್ರೆ ಜ್ಞಾನ ಅಂತ ಹೇಳಿದ್ರೆ ಪುಸ್ತಕದ ಮೂಲಕ ಬರತಕ್ಕಂಥದ್ದನ್ನು ದೃಢವಾಗಿರ್ತಕ್ಕಂತಹ ನಂಬಿಕೆ. ಯೂನಿವರ್ಸಿಟಿ ಗ್ರ್ಯಾಜುಯೇಟು, ಆಮೇಲೆ ಎಷ್ಟೋ ಇವುಗಳನ್ನೆಲ್ಲ ಓದಿದಂಥವ್ರು, ಪಾಶ್ಚಾತ್ಯ ಪೌರ್ವಾತ್ಯ ಬರಹಗಾರರು ಅವರ ಕೃತಿಗಳನ್ನೆಲ್ಲ ಓದಿರ್ತಕ್ಕಂಥವ್ರು. ಹಾಗಾಗಿ ಆಶ್ಚರ್ಯ ಆಗತ್ತೆ ಅವರಿಗೆ. ಕೊನೆಗೆ ಶ್ರೀರಾಮಕೃಷ್ಣರು ಹೋಗಿ ದರ್ಶನ ಮಾಡ್ತಾರೆ. ಅವರು ಸ್ವಲ್ಪ ಸಾಯಂಕಾಲದ ಹೊತ್ತಿನಲ್ಲಿ ಯಾವಾಗಲೂ ಭಗವದ್ ಭಾವದಲ್ಲಿ ಇರ್ತಾ ಇದ್ರು, ಹೆಚ್ಚಿಗೆ ಬೇರೆ ಯಾರ ಹತ್ರ ಮಾತನಾಡ್ತಿರಲಿಲ್ಲ. ಕೊನೆಗೆ ಅವರು ಈ ಕಡೆ ಬರ್ತಾರೆ. ಬರುವಾಗ ಅನ್ನಿಸ್ತು ಮಾಸ್ಟರ್ ಮಹಾಶಯರವರಿಗೆ ಇನ್ನೊಂದ್ಸಲ ಬರಬೇಕು ಅಂಥೇಳಿ. ಅವರು ಕೂಡ ಹೇಳಿದ್ರು ಮತ್ತೊಮ್ಮೆ ಯಾವಾಗಾದ್ರೂ ಬಾ ಅಂಥೇಳಿ, ತಿರುಗಿ ನೀನು ಬರಬೇಕು ಅಂತೇಳಿ. ಆಮೇಲಿಂದ ಇವರು ಬರುವಾಗ ಯೋಚನೆ ಮಾಡಿದ್ರು, ಎಂಥ ಒಂದು ಮಹಾತ್ಮರು ಇವರು ಮಾತನಾಡ್ತಾ ಇದ್ರೆ ಎಲ್ಲೋ ವಾಲ್ಮೀಕಿನೋ ವ್ಯಾಸರೋ ಮಾತನಾಡ್ತಾ ಇರೋ ಕಾಣುತ್ತೆ ಅಂಥೇಳಿ ಹಾಗೆ ಅನಿಸಿತು ಅವರಿಗೆ. ಆಮೇಲಿಂದ ಬರ್ತಾರೆ. ಬಂದು ಕೆಲವು ದಿನ ಆದಮೇಲೆ ಪುನಃ ಶ್ರೀರಾಮಕೃಷ್ಣರ ಬಳಿಗೆ ಹೋಗ್ತಾರೆ. ಹೋಗಿ ಅವ್ರ ಜೊತೆಗೆಲ್ಲ ಬರ್ತಾ ಬರ್ತಾ ಏನಾಗುತ್ತೆ ಅಂತ ಹೇಳಿದ್ರೆ, ಮನೆಗೆ ಹೋದ ತಕ್ಷಣ ಇನ್ನೊಂದ್ಸಲ ಬರೋಣ ಅಂತ ಅನ್ಸುತ್ತೆ. ಮನೆಗೆ ಹೋದ ತಕ್ಷಣ ಇನ್ನು ಯಾವಾಗ ಬರ್ತೇನೆ ಅಂತ ಹೇಳಿ ಅನ್ಸುತ್ತೆ. ಆಮೇಲೆ ಈ ಮಧ್ಯದಲ್ಲಿ ಅವರದು ಕೆಲಸ ಅದು ಇದೆಲ್ಲ ಮನೆ ಬಿಟ್ಟು ಹೊರಟೋಗಿದ್ರು, ಆಮೇಲೆ ಅವ್ರನ್ನ ಪುನಃ ಅವ್ರ ಮನೆಗೆ ವಾಪಸ್ ಕರ್ಕೊಂಡು ಬರ್ತಾರೆ, ಆಮೇಲೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗ್ತಾರೆ ಇವರು. ಈ ಮಧ್ಯದಲ್ಲಿ ಇವ್ರ ದಿನಚರಿಯಲ್ಲಿ ಒಂದು ಬದಲಾವಣೆ ಆಗುತ್ತೆ. ಬದಲಾವಣೆ ಏನು ಅಂತ ಹೇಳಿದ್ರೆ, ಮೊದಲು ಈ ಮನೆಯ ಸಮಸ್ಯೆಗಳ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇದ್ರು, ಆದರೆ ಶ್ರೀರಾಮಕೃಷ್ಣನ ಭೇಟಿ ಆದ್ಮೇಲೆ ಇವರಿಗೆ ಅದಕ್ಕೆ ಸಮಯನೇ ಸಿಗ್ತಿರಲಿಲ್ಲ. ಯಾಕೆ? ಮನಸ್ಸು ಸಂಪೂರ್ಣವಾಗಿ ಶ್ರೀರಾಮಕೃಷ್ಣರ ವಿಚಾರಗಳನ್ನು ಆವರಿಸಿರ್ತಾ ಇತ್ತು. ಅದಕ್ಕೆ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ, ಬಾಲ್ಯದಿಂದ ಅವ್ರನ್ನೊಂದು ಅಭ್ಯಾಸ ಇತ್ತು. ಏನು ಅಂತ ಹೇಳಿದ್ರೆ, ಡೈರಿ ಬರೆದಿಡೋದು. ಎಷ್ಟು ಶ್ರೀರಾಮಕೃಷ್ಣರ ಬಳಿಗೆ ಬರುವಾಗ ಅವರಿಗೊಂದು 25-26 ವರ್ಷ ವಯಸ್ಸು, ಆಗ್ಲೇ ಸುಮಾರು 10-12 ವರ್ಷಗಳಿಂದ ಅವರು ಡೈರಿ ಬರಿತಾ ಇದ್ರು. ಬರೆದಂತ ಡೈರಿ ಎಲ್ಲ ಇತ್ತು ಅವ್ರು. ಬರಿತಾ ಬರಿತಾ ಬರಿತಾ ಒಬ್ಬ ಮನುಷ್ಯ ಯಾವುದನ್ನು ಕೆಲಸವನ್ನು ಲಕ್ಷ್ಯ ಕೊಟ್ಟು ಮಾಡ್ತಾ ಹೋದ್ರೆ ಕೆಲವು ಸಮಯ ಆದ್ಮೇಲೆ ಅದರಲ್ಲಿ ಎಕ್ಸ್ಪರ್ಟ್ ಆಗ್ಬಿಡ್ತಾರೆ. ಹೀಗಾಗಿ ಅಂಥದ್ದೊಂದು ಸ್ಥಿತಿ ಇತ್ತು. ಎಲ್ಲಿ ಹೋದರೂ ಕೂಡ ನೋಡ್ತಾ ಇದ್ರು. ಒಂದ್ಸಲ ಹೀಗೆ ನೋಡಿದ್ರೆ, ಫೋಟೋಗ್ರಾಫಿಕ್ ಮೆಮೊರಿ ಅಂತ ಹೇಳ್ತಾರೆ ಇಂಗ್ಲಿಷ್ನಲ್ಲಿ, ಒಂದು ಚಿತ್ರವನ್ನು ನೋಡಿದಾಗ ನಮ್ಮಲ್ಲಿ ಹೇಗೆ ಮನಸ್ಸು ಇದಾಗತ್ತೋ ಅಂಥದ್ದೊಂದು, ಅಲ್ಲಿರ್ತಕ್ಕಂಥ ವ್ಯಕ್ತಿಗಳು ಅದೆಲ್ಲವೂ ಕೂಡ ಸಂಪೂರ್ಣ ಅವರಿಗೆ ಚಿತ್ರಿತವಾಗ್ಬಿಡ್ತಾ ಇತ್ತು. ಹೀಗಾಗಿ ಅದನ್ನೆಲ್ಲ ಬರೆದಿಡ್ತಾ ಇದ್ರು ಅವರು ತಮ್ಮ ಡೈರಿಯಲ್ಲಿ. ಯಾಕೆ ಬರೆದಿಡ್ತಾ ಇದ್ರು? ಇನ್ನು ಒಂದು ವಾರ ಬರ್ಲಿಕ್ಕೆ ಆಗೋದಿಲ್ಲಲ್ಲ ಅಂತ ಹೇಳಿ. ಇನ್ನು ಒಂದು ವಾರ ಇವ್ರ ಹತ್ರ ಬರ್ಲಿಕ್ಕೆ ಆಗೋದಿಲ್ಲ, ಅಲ್ಲಿ ತನಕ ಏನ್ ಮಾಡೋದು, ಮನಸ್ಸಿನಲ್ಲಿ ಕೆಲಸಕ್ಕೆ ಬಾರದ ಚಿಂತೆಗಳೆಲ್ಲ ಬರ್ತಾ ಇರತ್ತೆ ಅಂತ ಹೇಳಿ ಅದನ್ನ ಬರೆದಿಟ್ಕೊಳ್ತಾ ಇದ್ರು. ಆಮೇಲೆ ಒಂದು ವಾರಗಳ ಕಾಲ ಅದನ್ನೇ ಹಿಡ್ಕೊಂಡು ಓದ್ಕೊಂಡು ಪುನಃ ಯೋಚನೆ ಮಾಡ್ತಾ ಇದ್ರು, ಅವರ ಮಾತುಗಳನ್ನು ಮೆಲುಕು ಹಾಕ್ತಾ ಇದ್ರು. ಹೀಗಾಗಿ ಆತ್ಮಹತ್ಯೆ ಮಾಡಬೇಕು ಅದೇನೇನೋ ಎಲ್ಲ ಯೋಚನೆ ಇತ್ತಲ್ಲ, ಅದೆಲ್ಲ ಯಾವಾಗಲೂ ಹೊರಟೋಗ್ಬಿಟ್ಟಿದೆ. ಅವ್ರಿಗೆ ಗೊತ್ತಿಲ್ಲದೆ ಇರೋ ಹಾಗೇನೆ ಅವ್ರಿಗೆ ಹೊರಟೋಗ್ಬಿಟ್ಟಿತ್ತು. ಆಮೇಲೆ ಸುಮಾರು 4 ವರ್ಷಗಳ ಕಾಲ 82 ಶ್ರೀರಾಮಕೃಷ್ಣರಲ್ಲಿ 1882 ಇಸ್ವಿಯಲ್ಲಿ ಮೊದಲನೇ ಸಲ ಶ್ರೀರಾಮಕೃಷ್ಣ ಹತ್ರ ಬಂದಿದ್ದು, ಶ್ರೀರಾಮಕೃಷ್ಣ ಮಹಾಸಮಾಧಿ ಆಗಿದ್ದು 86. 4 ವರ್ಷಗಳ ಕಾಲ ಇವರು ಶ್ರೀರಾಮಕೃಷ್ಣರನ್ನ ಆಗಾಗ ಬರ್ತಾ ಇದ್ರು, ಬಂದು ನೋಡ್ತಾ ಇದ್ರು. ಬರ್ತಾ ಬರ್ತಾ ಶ್ರೀರಾಮಕೃಷ್ಣರು ಇವ್ರ ಮೇಲೆ ತುಂಬಾ ಪ್ರೇಮ ಆಗ್ಬಿಡ್ರು. ಅಷ್ಟೇ ಅಲ್ಲ, ಅವ್ರು ನೋಡಿದ ತಕ್ಷಣ ಶ್ರೀರಾಮಕೃಷ್ಣರು ಗುರುತಿಸಿದ್ರು ಈ ಮನುಷ್ಯನ ಯೋಗ್ಯತೆ ಏನು ಅಂತೇಳಿ. ಯಾಕೆಂತ ಹೇಳಿದ್ರೆ, ಶ್ರೀರಾಮಕೃಷ್ಣರು ಒಬ್ಬ ಸನ್ಯಾಸಿ ಶಿಷ್ಯರು, ಮುಂದೆ ಸನ್ಯಾಸಿಗಳಾದವರು. ಆ ಸಮಯದಲ್ಲಿ ಒಬ್ಬ ಅವ್ರು ಬರ್ತಾ ಇದ್ರು, ಬಂದು ಶ್ರೀರಾಮಕೃಷ್ಣ ಹೇಳಿದ್ದೆಲ್ಲ ನೋಡಿಕೊಂಡು ಕೇಳಿಕೊಂಡು ಆಮೇಲೆ ನೋಟ್ ಮಾಡಿಟ್ಕೊಳ್ತಾ ಇದ್ರು. ಒಂದು ದಿವಸ ಏನು ಮಾಡ್ತಾ ಇದ್ದೀಯಾ ಅಂತ ಕೇಳಿದ್ರು ಶ್ರೀರಾಮಕೃಷ್ಣರು. ಇಲ್ಲ, ನೀವು ಹೇಳಿದ್ದನ್ನೆಲ್ಲ ಬರೆದಿಟ್ಕೊಳ್ತಾ ಇದ್ದೀನಿ ಅಂತೇಳಿ ಶ್ರೀರಾಮಕೃಷ್ಣರು ಹೇಳಿದ್ರು. ಅದೆಲ್ಲ ಅಲ್ಲಲ್ಲ, ಪುಸ್ತಕದಲ್ಲಲ್ಲ, ಮಸ್ತಿಷ್ಕದಲ್ಲಿ ಇರಬೇಕು ಅಂತೇಳಿ. ಗೊತ್ತಾಯ್ತಲ್ಲ, ಆಮೇಲೆ ನಿನ್ನ ಕೆಲಸ ಅಲ್ಲ ಈ ಬರೆಯೋದು, ಅದಕ್ಕೆ ಬೇರೆ ಒಬ್ಬ ಇದ್ದಾನೆ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣರಿಗೆ. ಈ ಮಾಸ್ಟರ್ ಮಹಾಶಯ ಹತ್ರ ಮಾತಾಡುವಾಗ ಅವರು 10 ಭಕ್ತರ ಹತ್ರ ಮಾತನಾಡ್ತಾರೆ ಅಂದ್ಕೊಳ್ಳಿ, ಮಧ್ಯೆ ಮಧ್ಯೆ ನಾನು ಹೇಳಿದ ಅರ್ಥ ಆಯ್ತಾ ನಿನಗೆ ಅಂತ ಮಾಸ್ಟರ್ ಮಹಾಶಯ ಹತ್ರ ಕೇಳ್ತಾ ಇದ್ರು ಅವರು. ಯಾಕೆಂತ ಹೇಳಿದ್ರೆ, ಆಗಲೇ ನಿರ್ಧಾರ ಮಾಡಿದ್ರು ನನ್ನ ವಚನಗಳನ್ನು ಏನಾದರೂ ಯಾರಾದರೂ ಬರೆದಿಡೋದಿದ್ರೆ ಇವನು ಅಂಥೇಳಿ. ಹಾಗಾಗಿ ನಾವು ನೋಡ್ತೇವೆ ಅಂದರೆ ಶ್ರೀರಾಮಕೃಷ್ಣರ ಒಂದು ಕೃಪೆ ಅಂತಕ್ಕಂಥದ್ದು ಅವ್ರ ಮೇಲೆ ಅಪಾರವಾಗಿರ್ತಕ್ಕಂಥದ್ದು. ತುಂಬ ಅವ್ರನ್ನ ಪ್ರೇಮಿಸ್ತಾ ಇದ್ರು. ಆಮೇಲೆ ಬರದೇ ಇದ್ರೆ, ಒಂದು 4 ದಿವಸ ಬರದೇ ಇದ್ರೆ ಕೇಳ್ತಾ ಇದ್ರು ಯಾರನ್ನಾದರೂ, ಯಾಕೆ ಅವನಿನ್ನೂ ಬರಲಿಲ್ಲ, ಏನಾಯಿತು, ಪ್ರತಿ ವಾರ ಬರ್ತಾ ಇದ್ನಲ್ಲ ಇನ್ನೂ ಬರಲಿಲ್ಲಲ್ಲ, ಇಷ್ಟು ದಿವಸ ಆಯಿತು ಅಂತ ಹೇಳಿ ವಿಚಾರಿಸ್ತಾ ಇದ್ರು ಅವನ ಬಗ್ಗೆ ಎಲ್ಲ. ಹೀಗಾಗಿ ಈ ಮಾಸ್ಟರ್ ಮಹಾಶಯಗೆ ಶ್ರೀರಾಮಕೃಷ್ಣ ಮೇಲೆ ಒಂದು ಅದ್ಭುತವಾಗಿರ್ತಕ್ಕಂಥ ಶ್ರದ್ಧೆ. ಹೀಗೆ ನಾವು ನೋಡ್ತೇವೆ ಅಂದರೆ ಅದನ್ನೇ ಬರೆದಿಟ್ಕೊಂಡು ನಂತರ ಏನು ಮಾಡಿದ್ರು ಅಂತ ಹೇಳಿದ್ರೆ, ಮುಂದೆ ಶ್ರೀರಾಮಕೃಷ್ಣ ಮಹಾಸಮಾಧಿ ಆದಮೇಲೆ ಇವರು ಒಳ್ಳೆಯ ಬರಹಗಾರರು ಕೂಡ, ಬರೆದು ಅದನ್ನ ಕೆಲವು ಮ್ಯಾಗಝಿನ್ಗಳಿಗೆಲ್ಲ ಕಳಿಸಿದ್ರು. ಮೊದಲನೇ ಸಲ ಅದನ್ನ ಬರೆದಾಗ ಶ್ರೀಮಾತೆ ಶಾರದಾದೇವಿಯವರು ಅವ್ರ ಬಳಿಗೆ ಹೋಗಿ ಓದಿದ್ರು. ಓದಿದಾಗ ಶಾರದಾದೇವಿಯವರು ಹೇಳಿದ್ರು, ಬಹಳ ಸುಂದರವಾಗಿ ಬರೆದಿದ್ಯಾ ನೀನು, ನಿನ್ನ ಹತ್ರ ಎಷ್ಟಿದೆಯೋ ಅದೆಲ್ಲವನ್ನು ಕೂಡ ನೀನು ಬರೀ ಅಂತ ಹೇಳ್ತಾರೆ ಅವರು. ಅದೇ ರೀತಿ ಸ್ವಾಮಿ ವಿವೇಕಾನಂದಿಗೆ ಒಂದು ಕಾಪಿ ಕಳಿಸಿದ್ರು ಅವರದು. ಸ್ವಾಮಿ ವಿವೇಕಾನಂದರು ಅದನ್ನು ಓದಿ, ಆಗಲೇ ಅವರು ಪಾಶ್ಚಾತ್ಯ ದೇಶಗಳಿಂದ ಬಂದಿದ್ರು ತಿರುಗಿ ಸ್ವಾಮಿ ವಿವೇಕಾನಂದರು, ಅವರು ಅದನ್ನು ಓದ್ಬಿಟ್ಟು ಬಹಳ ಸಂತೋಷವಾಯಿತು. ಅವ್ರು ಹೇಳ್ತಾರೆ, ನೀನು ಬರೀಯಪ್ಪ, ಯಾಕೆಂತ ಹೇಳಿದ್ರೆ ಆ ಬರಹದಲ್ಲಿ ನಿನ್ನ ವಿಚಾರಗಳೇನೂ ಇಲ್ಲ, ಸಂಪೂರ್ಣ ಶ್ರೀರಾಮಕೃಷ್ಣರಿದ್ದಾರೆ ಅಂತ ಹೇಳಿ. ನೋಡಿ, ಸಾಮಾನ್ಯವಾಗಿ ಯಾರಾದರೂ ದೊಡ್ಡ ಮನುಷ್ಯರ ಹತ್ರ ನಾವಿದ್ರೆ ಏನು ಮಾಡ್ತೇವೆ, ಮಧ್ಯೆ ಮಧ್ಯೆ ನಾವು ನಮ್ಮದೇ ವಿಚಾರಗಳನ್ನೆಲ್ಲ ಅದರಲ್ಲಿ ಆ್ಯಡ್ ಮಾಡ್ತೇವೆ, ನಾವು ಹೋಗ್ತೇವೆ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನಿನ್ನ ವಿಚಾರವೇನೂ ಇಲ್ಲ, ಅದರಲ್ಲಿ ಸಂಪೂರ್ಣವಾಗಿ ಶ್ರೀರಾಮಕೃಷ್ಣರು, ಹಾಗಾಗಿ ನೀನು ಇದನ್ನು ಬರಿ ಅಂತ ಹೇಳಿ ಎನ್ಕರೇಜ್ ಮಾಡ್ತಾರೆ. ಅದಾದಮೇಲೆ ಬರಿತಾ ಬರಿತಾ ಹೋಗ್ತಾರೆ. ಈ ಒಂದು ಪುಸ್ತಕ ಇದೆಯಲ್ಲ, ಇದು ಕೂಡ ಶ್ರೀರಾಮಕೃಷ್ಣರ ವಚನವೇದ ಅಂತ ಹೇಳಿ, ಇಂಥದ್ದು 2 ವಾಲ್ಯೂಮ್ ಇದೆ. ಇದನ್ನ ಓದಿ ನಮ್ಮ ಭಾರತದಲ್ಲಿ ಹಾಗೂ ಪಾಶ್ಚಾತ್ಯ ದೇಶಗಳಲ್ಲಿ ಅನೇಕರು ಇದನ್ನು ಓದಿದ್ದಾರೆ. ಓದ್ಬಿಟ್ಟು ಅವರ ಅಭಿಮತ ಏನು ಅಂತ ಹೇಳಿದ್ರೆ, ಇಂಥ ಒಂದು ಮಹಾಪುರುಷರು ಬಂದು ಅವರ ವಾಕ್ಯಗಳನ್ನು ಅವರದೇ ಒಬ್ಬ ಶಿಷ್ಯರು ಇದು ಮಾಡಿಕೊಂಡು ಆಮೇಲೆ ಇದು ಮಾಡ್ತಾ ಇರೋದೊಂದು ಯೂನಿಕ್ನೆಸ್. ಅದರಲ್ಲಿ ತಾವು ಕೇಳಿದ ಹಾಗೆ ಬರೆದಿರ್ತಕ್ಕಂಥದ್ದು ಇದೆಯಲ್ಲ, ಇದಕ್ಕೆ ಹೆಜಿಯೋಗ್ರಫಿ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಹೆಜಿಯೋಗ್ರಫಿ, ಬಯೋಗ್ರಫಿ ಅಂತೆಲ್ಲ ನಾವು ಹೇಳ್ತೀವಲ್ಲ ಹಾಗೇನೆ, ಇದು ಹೆಜಿಯೋಗ್ರಫಿ. ಬರೆದಿರತಕ್ಕಂಥ ಈ ಒಂದು ಸ್ಟೈಲ್ ಇದೆಯಲ್ಲ, ಅವರು ಏನು ಮಾಡ್ತಾ ಇದ್ರು, ಅವರ ಭಾವ ಯಾವ ಥರ ಇತ್ತು, ಏನು ಹೇಳಿದ್ರು, ಯಾರ್ಯಾರಿದ್ರು ಅವ್ರ ಜೊತೆಗೆ, ಈ ಘಟನೆಗಳನ್ನೆಲ್ಲ ಬರೆದಿರತಕ್ಕಂಥದ್ದು. ಹೀಗಾಗಿ ನಾವು ಏನು ನೋಡ್ತೇವೆ ಅಂತ ಹೇಳಿದ್ರೆ, ಇದೊಂದು ಕೇವಲ ಒಂದು ಜ್ಞಾನದ ರಾಶಿ ಮಾತ್ರ ಅಲ್ಲ, ಇದೊಂದು ಹಿಸ್ಟಾರಿಕಲ್ ಎವಿಡೆನ್ಸ್ ಕೂಡ, ಹಿಸ್ಟಾರಿಕಲ್ ಎವಿಡೆನ್ಸ್ ಕೂಡ. ಯಾಕೆಂತ ಹೇಳಿದ್ರೆ ಆ ಪಾಶ್ಚಾತ್ಯ ಪುಸ್ತಕಗಳನ್ನೆಲ್ಲ ಲೇಖಕರನ್ನೆಲ್ಲ ಓದಿದ ಮೇಲೆ ಅವರಿಗೆ ಅದು ಕೂಡ ಬಂತು, ಡೇಟು ಟೈಮು ಇದೆಲ್ಲ ಸಂಪೂರ್ಣವಾಗಿ ಬರೀತಾರೆ. ಯಾವ ಇದಿತ್ತು, ಸೀಸನ್ ಯಾವುದಿತ್ತು, ಚಳಿಗಾಲನೋ ಮಳೆಗಾಲನೋ ಬೇಸಿಗೆನೋ ಎಲ್ಲವನ್ನು ಕೂಡ, ವೆದರ್ ಹೇಗಿತ್ತು ಎಲ್ಲವನ್ನು ಕೂಡ ಬರೀತಾರೆ. ಬರೆದು ಬಿಟ್ಟು ಅವರು ಪಬ್ಲಿಷ್ ಮಾಡಿದ್ರು. ಅದಕ್ಕೆ ಬೆಂಗಾಲಿನಲ್ಲಿ ಶ್ರೀರಾಮಕೃಷ್ಣ ಕಥಾಮೃತ ಅಂತೇಳಿ ಹೆಸರು. ಕಥಾ ಮೀನ್ಸ್ ಕಥಾ ಅಂತ ಹೇಳಿದ್ರೆ ಬೆಂಗಾಲಿಯಲ್ಲಿ ಕತೆ ಅಂತ ಹೇಳಿ ಅಲ್ಲ, ಮಾತುಗಳು ಅಂತ ಹೇಳಿ, ವಚನ. ನಾವು ಕನ್ನಡದಲ್ಲಿ ವಚನ ಅಂತ ಹೇಳ್ತೀವಲ್ಲ ಹಾಗೆ, ಅಮೃತ, ವಚನಾಮೃತ. ಹಾಗಾಗಿ ಅದನ್ನ ಇದು ಮಾಡುವಾಗ ಮೊದಲು ಅವರು ಒಂದು ಭಾಗವತದ ಒಂದು ಶ್ಲೋಕವನ್ನು ಬರೀತಾರೆ. ಅದರಲ್ಲಿ ಭಾಗವತದಲ್ಲಿ ಶ್ರೀಕೃಷ್ಣನ ಬಗ್ಗೆ ಒಂದು ಇದಿದೆ ಅಂತ ಹೇಳಿದ್ರೆ, ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಪಜ ಕಲ್ಮಶಾಪ. ಅಂದ್ರೆ ನಿನ್ನ ಮಾತುಗಳು ಅಮೃತ, ತವ ಕಥಾ ಅಮೃತಂ. ಯಾರಿಗೆ? ತಪ್ತ ಜೀವನಂ, ನೊಂದು ಬೆಂದಿರತಕ್ಕಂತಹ ವ್ಯಕ್ತಿಗಳಿಗೆ ಅವರ ಜೀವನದಲ್ಲಿ ಇದು ಅಮೃತ ಇದ್ದ ಹಾಗೆ, ಅಮೃತ ಸಿಂಚನ ಮಾಡಿದ ಹಾಗೆ ಅಂತ ಹೇಳಿ ಬರೀತಾರೆ. ಅಂದ್ರೆ ಭಾಗವತದಲ್ಲಿ ಕವಿಭಿರೀಡಿತಂ ಕಲ್ಮಶಾಪಂ, ಕವಿಗಳು ಅದನ್ನ ಹಾಡಿ ಹೊಗಳಿದ್ದಾರೆ. ಆಮೇಲೆ ಇದರಿಂದ ಓದಿದ್ರೆ ಏನಾಗತ್ತೆ, ಕಲ್ಮಶಾಪ, ಮನಸ್ಸಿನಲ್ಲಿರ್ತಕ್ಕಂತಹ ಕೊಳೆಗಳೆಲ್ಲ ಹೋಗಿ ಮನಸ್ಸು ನಿರ್ಮಲವಾಗತ್ತೆ. ಹೀಗೆ ಅಂಥದ್ದೊಂದು ವ್ಯಾಪ್ತಿ ಇರತಕ್ಕಂತಹ ಒಂದು ಪುಸ್ತಕ, ಬಹಳ ಸುಂದರವಾಗಿ ಅದನ್ನ ಬರೆದಿದ್ದಾರೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಬರೀ ಕೇವಲ ಬರೆದಿದ್ದು ಅಂತ ಹೇಳಿ ಅಲ್ಲ, ಶ್ರೀರಾಮಕೃಷ್ಣ ಹೇಳ್ತಕ್ಕಂತಹ ಕ್ರಮವೇ ಆ ಥರ ಇತ್ತು. ನಿರಕ್ಷರ ಕುಕ್ಷಿ ಸ್ವಾಮಿ ಶ್ರೀರಾಮಕೃಷ್ಣ, ನಿಮಗೆಲ್ಲ ಗೊತ್ತಿದೆ. ಶಾಲೆಗೆ ಹೋಗಿದ್ರು ಅವರು ಶ್ರೀರಾಮಕೃಷ್ಣರು. ಬಾಲ್ಯದಲ್ಲಿ ಅವ್ರನ್ನ ಆಗಿನ ಕಾಲದಲ್ಲಿ ಈ ಗುರುಕುಲ ಥರ ಇರ್ತಾ ಇತ್ತು. ಹಳ್ಳಿಯಲ್ಲಿ ಒಂದು ಶಾಲೆ, ಒಬ್ಬರು ಮಾಸ್ಟ್ರು, ಏಕೋಪಾಧ್ಯಾಯ ಶಾಲೆ ಇರುತ್ತೆ, ಅವ್ರ ಮಾಸ್ಟರ್ ಅದನ್ನೆಲ್ಲ ವಿಷಯಗಳನ್ನ ಕಲಿಸುವಂಥದ್ದು ಕ್ರಮ ಆಯಿತು. ಇವ್ರು ಹೋಗಿದ್ರು, ಯಾವುದೋ ವಿಷಯಗಳೆಲ್ಲ ಆಯಿತು. ಆದಮೇಲೆ ಕೆಲವು ದಿವಸ ಅಷ್ಟೇ ಶಾಲೆಗೆ ಹೋಗಿದ್ದಾರೆ, ಗಣಿತ ಕಲಿಸ್ಲಿಕ್ಕೆ ಶುರು ಮಾಡಿದ್ರು ಮಾಸ್ಟ್ರು. ಗಣಿತ ಕಲಿಸ್ಲಿಕ್ಕೆ ಶುರು ಮಾಡಿದ್ಮೇಲೆ ಒಂದು ದಿವಸ ಆಯಿತು ಇವರಿಗೆ, ಎರಡು ದಿವಸ ಆಯಿತು, ಕೊನೆಗೆ ಸುಸ್ತಾಗ್ಬಿಡ್ತು ಇವರಿಗೆ. ಹೇಳಿದ್ರು, ಬೇಡ ನನಗೆ ಈ ಲೆಕ್ಕಕ್ಕೆಲ್ಲ ಬೇಡ, ನಾನು ಶಾಲೆಗೆ ಬರೋದಿಲ್ಲ ಅಂಥೇಳಿ ಶಾಲೆಗೆ ಹೋಗೋದನ್ನು ನಿಲ್ಲಿಸ್ಬಿಟ್ರು ಅವರು. ಅವ್ರ ಜೀವನದಲ್ಲಿ ಮತ್ತೆ ಶಾಲೆಗೆ ಹೋಗಿದ್ದು ಕಲ್ತಿದ್ದು ಅಂತ ಹೇಳಿಲ್ಲ. ಅವರ ಜ್ಞಾನ, ಈ ಶಾಸ್ತ್ರಜ್ಞಾನ ಏನಾದರೂ ಇದ್ರೆ ಕೇಳಿದ್ದು, ಈ ಹರಿಕತೆ ಆ ಥರ ಎಲ್ಲ ಆಗ್ತದಲ್ಲ, ಆ ಸಮಯದಲ್ಲಿ ಕೂತ್ಕೊಂಡು ಕೇಳಿದ್ದೆ ಹೊರತು ಅವರು ಸ್ವಂತವಾಗಿ ಓದಿದ್ದು ಯಾವುದಿಲ್ಲ. ಆದರೆ ಬಾಲ್ಯದಿಂದಲೂ ನಾವು ನೋಡ್ತೇವೆ ಶ್ರೀರಾಮಕೃಷ್ಣರಲ್ಲಿ ಒಂದು ವಿಶೇಷ ಅಂತ ಹೇಳಿದ್ರೆ ಸತ್ಯಾನ್ವೇಷಣೆ. ಏನು ಮಾಡಿದ್ರು ಕೂಡ ಅದನ್ನ ಯಾತಕ್ಕೆ ನಾವು ಮಾಡ್ತೇವೆ, ಯಾತಕ್ಕೋಸ್ಕರ ಅದನ್ನ ಮಾಡಬೇಕು, ಹೀಗೆ ಇಂಥದ್ದೊಂದು ಆ ಒಂದು ಅನ್ವೇಷಣೆ ಇತ್ತು ಅವರಲ್ಲಿ. ಹಾಗಾಗಿ ಈ ಎಲ್ಲರೂ ಕೂಡ ದೊಡ್ಡ ದೊಡ್ಡ ಮಹಾತ್ಮರೆಲ್ಲ ಹೇಳ್ತಾರೆ ಪರಮಾತ್ಮ ಇದ್ದಾನೆ ಅಂತೇಳಿ, ಎಲ್ಲಿದ್ದಾನೆ ಪರಮಾತ್ಮ ಅಂತಕ್ಕಂಥ ಪ್ರಶ್ನೆ. ಬರೀ ಅಷ್ಟೇ ಅಲ್ಲ, ನಾವು ನೋಡ್ತೇವೆ ಬಾಲ್ಯದಲ್ಲೇ ಈ ಮನಸ್ಸು ಎಷ್ಟೊಂದು ನಿರ್ಮಲವಾಗಿತ್ತು, ಮನಸ್ಸು ಎಷ್ಟೊಂದು ಏಕಾಗ್ರವಾಗಿತ್ತು ಅಂತ ಹೇಳಿದ್ರೆ, ಆಗಾಗ ಭಾವ ಸಮಾಧಿಗೆ ಹೋಗ್ತಾ ಇದ್ರು. ಯಾವುದಾದ್ರೂ ಒಂದು ವಿಚಾರವನ್ನು ನೋಡಿದ್ರೆ, ಒಂದು ದಿವಸ ಅವರು ಇದರಲ್ಲಿ ಹೊಲದಲ್ಲಿ ಹೋಗ್ತಾ ಇದ್ರು, ಹೊಲದ ಬದುವಿನ ಮೇಲೆ ನಡ್ಕೊಂಡು ಹೋಗ್ತಾ ಇದ್ರು. ಮೇಲ್ಗಡೆಗೆ ಇದು ಮಳೆಗಾಲದ ಮೋಡ, ಈಗೆಲ್ಲ ಬರ್ತದೆ ಅಲ್ಲ ಮೋಡ, ಸಂಪೂರ್ಣವಾಗಿ ಮೋಡ ಅಚ್ಚಾದಿರತಕ್ಕಂಥ ಆಕಾಶ, ಅಲ್ಲಿ ಈ ಬೆಳ್ಳಕ್ಕಿ ಸಾಲು ಹಾರ್ಕೊಂಡು ಹೋಗ್ತಾ ಇತ್ತು. ನಿಮಗೆಲ್ಲ ಗೊತ್ತಿದೆ ಒಂಥರ ಆರ್ಕ್ ಇದರಲ್ಲಿ ಹಾರ್ಕೊಂಡು ಹೋಗ್ತಾ ಇರತ್ತೆ. ಅವ್ರ ಕೈಯಲ್ಲಿ ಮಂಡಕ್ಕಿ ತಿನ್ಕೊಂಡು ಹೋಗ್ತಾ ಇದ್ರು. ಬೆಂಗಾಲ್ನಲ್ಲಿ ಮಂಡಕ್ಕಿ ತಿಂತಾರೆ, ನೀವೆಲ್ಲ ಬೇಲೂರು ಮಠಕ್ಕೆ ಅಥವಾ ಜಯರಾಮ್ ಭಟ್ಟಿಗೆಲ್ಲ ಹೋದ್ರೆ ಮಂಡಕ್ಕಿ ಬೇಕಾದ್ರೂ ಸಿಗತ್ತೆ ತಿನ್ನಕ್ಕೆ. ಹೀಗಾಗಿ ಮಂಡಕ್ಕಿ ಒಂದು ಇದರಲ್ಲಿ ಹಾಕೊಂಡು ತಿನ್ಕೊಂಡು ಹೋಗ್ತಾ ಇದ್ರು. ಹೋಗುವಾಗ ಅದೇನಾಯ್ತು ಅಂತ ಹೇಳಿದ್ರೆ, ಇವ್ರಿಗೆ ಅದನ್ನ ನೋಡ್ತಾ ನೋಡ್ತಾ ನೋಡ್ತಾ ಅವರು ಸಂಪೂರ್ಣ ಬಾಹ್ಯ ಜ್ಞಾನ ಶೂನ್ಯರಾಗಿ ಬಿದ್ದುಬಿಡ್ತಾರೆ ಅಲ್ಲೇ. ಕೊನೆಗೆ ಕೇಳಿದಾಗ ಏನಪ್ಪ ಸ್ಮೃತಿ ತಬ್ಬಿದ್ಬಿಟ್ಟಿ ಅಂತ ಹೇಳಿದ್ರೆ ಅದ್ಭುತವಾಗಿರತಕ್ಕಂಥ ಆನಂದದಲ್ಲಿದ್ದೆ ನಾನು ಅಂಥೇಳಿ. ಅಂದರೆ ಇಂಥ ಒಂದು ಸಣ್ಣ ಪುಟ್ಟ ವಿಷಯದಲ್ಲಿ ಕೂಡ ಆ ಪರಮಾತ್ಮನ ಚಿಂತನೆ, ಅವರ ಮನಸ್ಸು ಪರಮಾತ್ಮನ ಚಿಂತನೆಗೆ ಹೋಗ್ತಾ ಇತ್ತು, ಸಂಪೂರ್ಣ ಅದರಲ್ಲಿ ಮಗ್ನವಾಗಿ ಬಿಡ್ತಾ ಇತ್ತು. ಭಾವ ಸಮಾಧಿ ಅಂಥೇಳಿ ಕರೀತಾರೆ ಅದಕ್ಕೆ. ಹೀಗೆ ಬಾಲ್ಯದಿಂದಲೇ ಅವರಲ್ಲಿ ಆ ಒಂದು ಇದಿತ್ತು. ಹೀಗಾಗಿ ನಾವು ನೋಡ್ತೇವೆ ಅದಾದಮೇಲೆ ಏನಾಯಿತು ಅಂತ ಹೇಳಿದ್ರೆ, ಮಕ್ಕಳ ಜೊತೆಗೆ ಹಾಡು ಹೇಳ್ಕೊಂಡು ಕತೆ ಹೇಳ್ಕೊಂಡು ಎಲ್ಲ ಇದು ಮಾಡ್ಕೊಂಡು ನಾಟಕ ಮಾಡಿಕೊಂಡು ಇದು ಮಾಡ್ತಾ ಇದ್ದಿದ್ದು ನೋಡಿದ್ರೆ, ಈ ಮಧ್ಯದಲ್ಲಿ ಅವ್ರ ತಂದೆ ತೀರೋಗ್ಬಿಡ್ತಾರೆ. ಅವ್ರ ತಂದೆ ತೀರೋದಾಗ ಅವ್ರ ಅಣ್ಣ ಮುಂದಿನ ಜೀವನಕ್ಕೆ ಏನು ಮಾಡಬೇಕು ಅಂಥೇಳಿ ಕಲ್ಕತ್ತಾದಲ್ಲಿ ಒಂದು ಕಡೆ ಹೋಗಿ ಅವರು ಇದು ಮಾಡ್ತಾರೆ, ಒಂದು ಸಂಸ್ಕೃತ ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ. ಇನ್ನೊಂದ್ಸಲ ಬಂದಾಗ ಇವನಿಗೆ ನೀನು ಬಾರಪ್ಪ, ಇಲ್ಲದೇ ಇದ್ರೆ ಉಂಡಾಡಿ ಗುಂಡ ಆಗಿಬಿಡ್ತೀಯ ಅಂಥೇಳಿ ಇವ್ರನ್ನು ಕೂಡ ಕರ್ಕೊಂಡು ಹೋಗ್ತಾರೆ. ಗದಾಧರ ಅಂತೇಳಿ ಹೆಸರು ಬಾಲ್ಯದಲ್ಲಿ. ಅಲ್ಲಿ ಹೋದಾಗ ಕೊನೆಗೆ ಕಲ್ಕತ್ತಾದಲ್ಲಿ ಒಂದು ಸ್ವಲ್ಪ ಕಾಲ ಇರ್ತಾರೆ. ಈ ಮಧ್ಯದಲ್ಲಿ ರಾಣಿ ರಾಸ್ಮಣಿ ದೇವಸ್ಥಾನವನ್ನು ಮಾಡ್ತಾಳೆ, ಅವಳು ಈ ಮೀನುಗಾರರ ಇದಕ್ಕೆ ಸೇರಿದವಳು. ಹೀಗಾಗಿ ಯಾರೂ ಕೂಡ ಅಲ್ಲಿ ಪೂಜೆ ಮಾಡಲಿಕ್ಕೆ ಒಪ್ಕೊಳ್ಳೋದಿಲ್ಲ. ಆ ದೇವಸ್ಥಾನದ ಇದಾಗಲಿ ಯಾವುದನ್ನು ಕೂಡ ಮಾಡಲಿಕ್ಕೆ, ಅದರ ಸ್ಥಾಪನೆ ಅದು ಇದು ಯಾವುದು ಮಾಡಲಿಕ್ಕೆ ಬ್ರಾಹ್ಮಣರು ಯಾರು ಸಿಕ್ಕೋದಿಲ್ಲ. ಕೊನೆಗೆ ಅವರು ಇವ್ರ ಹತ್ರ ಕೇಳಿದಾಗ, ಇವರ ಅಣ್ಣ ರಾಮಕುಮಾರ್ ಅಂತೇಳಿ ಹೆಸರು, ಅವರು ಸಂಸ್ಕೃತ ಶಾಲೆ ನಡೆಸ್ತಾ ಇದ್ರು. ಇವ್ರ ಹತ್ರ ಕೇಳಿದಾಗ ಅವ್ರು ಹೇಳ್ತಾರೆ, ರಾಣಿ ರಾಸ್ಮಣಿ ಅದನ್ನು ಯಾರಾದರೂ ತಮ್ಮ ಗುರು ಅಂದರೆ, ಆಗ ಅಲ್ಲೆಲ್ಲ ಬೆಂಗಾಲ್ನಲ್ಲ ಕುಲಗುರು ಅಂತ ಹೇಳಿರ್ತಾರೆ, ಪ್ರತಿಯೊಂದು ಫ್ಯಾಮಿಲಿಗೂ ಒಬ್ಬರು ಗುರು ಇರ್ತಾರೆ. ಇಲ್ಲಿ ಕೂಡ ಎಷ್ಟೋ ಕಡೆಗಿದೆ ಅಕ್ರಮ. ಅವರ ಹೆಸರಿಗೆ ದಾನ ಮಾಡಿದ್ರೆ ನಂತರ ಅದು ಗುರುಗಳ ಹೆಸರಿನಲ್ಲಿರುತ್ತೆ, ಹಾಗಾಗಿ ಪೂಜೆ ಮಾಡಲಿಕ್ಕೆ ಯಾರಿಗೂ ಅಡ್ಡಿಯಾಗಲಿಕ್ಕಿಲ್ಲ ಅಂಥೇಳಿ. ಹಾಗೆ ಮಾಡಿದರೂ ಕೂಡ ಎಷ್ಟು ಜನ ಬರಲಿಕ್ಕೆ ತಯಾರಿಲ್ಲ. ಕೊನೆಗೆ ಇವರಿಗೇನೆ ಹೇಳ್ತಾರೆ, ನೀವು ಇದು ಕೊಟ್ಟಿದ್ರೆ ಬನ್ನಿ, ನೀವು ಬಂದು ಎಲ್ಲ ಮುಂದಾಗಿ ಎಲ್ಲ ಮಾಡಿಕೊಡಿ ಅಂತೇಳಿ. ಹಾಗಾಗಿ ರಾಮಕುಮಾರ್ ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ಎಲ್ಲ ಇದು ಮಾಡಿದ ಮೇಲೆ ಕಾಲಕ್ರಮದಲ್ಲಿ ನಾವು ನೋಡ್ತೇವೆ, ಗದಾಧರ ಕೂಡ ಅಲ್ಲಿ ಬರ್ತಾರೆ ಅವ್ರ ಜೊತೆಗೆ ಬಂದು. ನಂತರ ಅವರ ಅಣ್ಣ ಹಠಾತ್ ಆಗಿ ಅವರ ಮರಣದ ನಂತರ ಇವ್ರಿಗೇನೆ ಅಲ್ಲಿ ಪೂಜೆ ಮಾಡಲಿಕ್ಕೆ ಹೇಳ್ತಾರೆ ಕಾಳಿ ದೇವಸ್ಥಾನದಲ್ಲಿ. ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಕೂಡಲೇ ಇವ್ರದ್ದು ಸ್ವಭಾವ ನಾನು ಹೇಳಿದ್ನಲ್ಲ, ಯಾವುದನ್ನು ಮಾಡೋದಾದ್ರೂ ಕೂಡ ಇದು ಯಾಕೆ ನಾವು ಮಾಡ್ತಾ ಇದ್ದೇವೆ, ಏನು ಇದೆಲ್ಲ, ನಾನೇನು ಬರೀ ಕಲ್ಲಿನ ಮೂರ್ತಿ ಪೂಜೆ ಮಾಡ್ತಾ ಇದ್ದೀನಾ, ಕಾಳಿ ಅಂತ ಹೇಳಿದ್ರೆ ಕಲ್ಲಿನ ಮೂರ್ತಿಯ ಪ್ರಶ್ನೆ ಬಂತು ಅವ್ರ ಮನಸ್ಸಿನಲ್ಲಿ, ಸತ್ಯಾನ್ವೇಷಣೆ ನೋಡಿ. ಆದರೆ ಹಾಗಿರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಸಹಸ್ರಾರು ವರ್ಷಗಳಿಂದ ನಡ್ಕೊಂಡು ಬಂದಂಥ ಒಂದು ಸಂಪ್ರದಾಯ. ಎಷ್ಟೋ ಜನ ಸಾಧು ಸಂತರು ಬಂಗಾಲ್ನಲ್ಲಿ ಕೂಡ ಸಾಕಷ್ಟು ಸಂತರಿದ್ರು, ಕಮಲಾಕಾಂತ ಅವರು ಇವರೆಲ್ಲ, ಅವರೆಲ್ಲ ಏನು ಮಾಡಿದ್ರು ಅಂತ ಹೇಳಿದ್ರೆ ಪೂಜೆಯನ್ನು ಮಾಡ್ತಾ ಆಮೇಲೆ ಆ ಕಾಳಿಯ ದರ್ಶನವನ್ನು ಪಡೆದಿದ್ರು. ಹಾಗಿರುವಾಗ ನನಗೂ ಕೂಡ ಕಾಳಿ ದರ್ಶನ ಕೊಡಬೇಕು, ಆದರೆ ದರ್ಶನವೂ ಆಗ್ತಾ ಇಲ್ಲ. ಅವ್ರು ಹೇಳ್ತಾರೆ ಅಂದರೆ ಆ ಒಂದು ಆವೇಗ, ನನಗೆ ತಾಯಿಯ ದರ್ಶನವೂ ಆಗ್ತಾ ಇಲ್ಲ ಅಂತಕ್ಕಂಥ ಆವೇಗ, ಅದಕ್ಕೆ ಶ್ರೀರಾಮಕೃಷ್ಣರು ವ್ಯಾಕುಲತೆ ಅಂತ ಹೇಳಿ ಕರೀತಾರೆ. ಅದಕ್ಕೆ ವ್ಯಾಕುಲತೆ ಅಂತ ಹೇಳಿ, ವ್ಯಾಕುಲತೆ ಅಂತ ಹೇಳಿದ್ರೆ ಅರ್ಥ ಏನು, ಪರಮಾತ್ಮನನ್ನು ನಾನು ನೋಡಲಿಲ್ಲ, ದರ್ಶನವಾಗಲಿಲ್ಲ ಅಂಥೇಳಿ ಮನಸ್ಸು ಸದಾ ಅದಕ್ಕೆ ಕಾತರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನಾವು ನೋಡ್ತೇವೆ ಅಲ್ಲಿ ಅವರು ಅದನ್ನು ಮಾಡ್ತಾ ಮಾಡ್ತಾ ಕೊನೆಗೆ ಏನಾಗುತ್ತೆ, ಆ ಪೂಜೆಯನ್ನು ಮಾಡ್ತಾ ಮಾಡ್ತಾ ಅವ್ರಿಗೊಂದು ದಿವಸ ಅವರು ಇನ್ನು ಜೀವನ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ, ಈ ಇದರಿಂದ ಏನು ಪ್ರಯೋಜನ, ಮಾತೆಯ ದರ್ಶನವಾಗ್ತಾ ಇಲ್ಲ, ನಾನು ಇದ್ದೇನು ಪ್ರಯೋಜನ ಅಂಥೇಳಿ ತಾಯಿಯ ಖಡ್ಗವನ್ನು ಕೈಯಲ್ಲಿರ್ತಕ್ಕಂಥ ಖಡ್ಗ ಇದೆಯಲ್ಲ ಅದನ್ನೇ ತೆಗೆದುಕೊಂಡು ಅವರು ತಲೆ ಕತ್ತರಿಸ್ಕೊಳ್ಳಿಕ್ಕೆ ಹೋಗ್ತಾರೆ. ಆಗ ಅವರಿಗೆ ಜಗನ್ಮಾತೆಯ ದರ್ಶನವಾಗುತ್ತೆ. ನೋಡ್ತೇವೆ ಅದಾದಮೇಲೆ ಅವರು ಬೇರೆ ಬೇರೆ ರೀತಿಯ ಸಾಧನೆಗಳನ್ನೆಲ್ಲ ಮಾಡಿದ್ರು, ವೇದಾಂತ ಸಾಧನೆ ಮಾಡಿದ್ರು. ಆಮೇಲೆ ಇದಾಯ್ತು, ಈ ಮಧ್ಯದಲ್ಲಿ ಶಾರದಾ ಮಾತೆಯವರ ಜೊತೆಗೆ ಅವ್ರದ್ದು ವಿವಾಹವಾಗುತ್ತೆ, ಆಮೇಲೆ ವಿವಾಹವಾದ್ಮೇಲೂ ಕೂಡ ಸಾಧನೆ ಮಾಡ್ತಾರೆ, ಇದೆಲ್ಲ ನಾವು ನೋಡ್ತೇವೆ ಅವರಲ್ಲಿ. ಆಮೇಲಿಂದ ನಮ್ಮ ಮಹೇಂದ್ರನಾಥ್ ಗುಪ್ತ ಶ್ರೀರಾಮಕೃಷ್ಣರಲ್ಲಿ ಬರುವಾಗ ಆಗಲೇ ಶ್ರೀರಾಮಕೃಷ್ಣ ಹೆಸರೆಲ್ಲ ಎಲ್ಲ ಕಡೆಗೆ ಇದಾಗಿತ್ತು. ಯಾಕೆಂತ ಹೇಳಿದ್ರೆ ಅವರದೊಂದು ವಿಶೇಷ ಏನಿತ್ತು, ಯಾರೇ ಬಂದಿರಬಹುದು ತಮ್ಮ ಜೊತೆಗೆ ತಮ್ಮ ಬಳಿಗೆ, ಅವರು ಯಾವ ಹಂತದಲ್ಲಿದ್ದಾರೋ ನೋಡಿಕೊಂಡು ಅವರನ್ನು ಆ ಹಂತದಿಂದ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮೇಲೆತ್ತಕ್ಕಂಥ ಶಕ್ತಿ ಅವರಲ್ಲಿತ್ತು. ಯಾಕೆಂತ ಹೇಳಿದ್ರೆ ನಮ್ಮ ಭಾರತೀಯ ಈ ಆಧ್ಯಾತ್ಮಿಕ ಪರಂಪರೆಯ ಪ್ರಕಾರ ನಿರ್ವಿಕಲ್ಪ ಸಮಾಧಿ ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಅನುಭವದ ಚರಮ ಸ್ಥಿತಿ ಅದು ನಿರ್ವಿಕಲ್ಪ ಸಮಾಧಿ. ಶ್ರೀರಾಮಕೃಷ್ಣರಿಗೆ ಕೂಡ ಆ ಒಂದು ನಿರ್ವಿಕಲ್ಪ ಸಮಾಧಿ ಅವಸ್ಥೆಯನ್ನು ತಲುಪಿರ್ತಕ್ಕಂಥವ್ರು. ಆಮೇಲೆ ಆ ಹಂತದಿಂದ ಆ ಹಂತಕ್ಕೆ ಹೋದಾಗ ಏನಾಗತ್ತೆ ಅಂತ ಹೇಳಿದ್ರೆ ಸ್ವಾಭಾವಿಕವಾಗಿ ಕೆಲವೊಂದು ವಿಚಾರಗಳೆಲ್ಲ ಬರ್ತದೆ ಅವರಿಗೆ. ವಿಚಾರ ಅಂದ್ರೆ ಏನು? ಶಾಸ್ತ್ರಗಳಲ್ಲಿ ಹೇಳ್ತಾರೆ, ಒಂದು ವಿಚಾರ ಹೇಳ್ತಾರೆ, ಬ್ರಹ್ಮವಿದ ಬ್ರಹ್ಮೈವ ಭವತಿ ಅಂತೇಳಿ. ಬ್ರಹ್ಮನನ್ನ ಯಾರು ಅರಿತಿದಾರೋ ಆತನು ಬ್ರಹ್ಮನೇ ಆಗ್ತಾನೆ ಅಂತೇಳಿ ನಾವೆಲ್ಲ ತಿಳ್ಕೊಳ್ತೇವೆ. ನಮ್ಮ ಜ್ಞಾನದ ಮೂಲ ಪರಬ್ರಹ್ಮ ಅಂತೇಳಿ. ಹಾಗಾಗಿ ಆ ಪರಬ್ರಹ್ಮನೇ ಅಂದ್ರೆ ಈ ಸೃಷ್ಟಿಯಲ್ಲಿ ನಾವೇನು ನೋಡ್ತೀವಿ ಅದೆಲ್ಲವೂ ಕೂಡ ಪರಬ್ರಹ್ಮನಿಂದ ಬಂದಿರತಕ್ಕಂಥದ್ದು. ಆತನನ್ನ ಅರಿತವರು, ಅರಿದು ಅಂತ ಹೇಳಿದ್ರೆ ನಮ್ಮ ಮನಸ್ಸಿನಿಂದ ಅಂತಲ್ಲ, ಅದು ಆಧ್ಯಾತ್ಮಿಕ ಅನುಭವ ಅದೊಂದು. ಹೀಗಾಗಿ ಆ ಅನುಭವನ್ನ ಬ್ರಹ್ಮಾನುಭವ ಆಗಿರ್ತಕ್ಕಂತಹ ವ್ಯಕ್ತಿಗಳು ಬ್ರಹ್ಮವೇ ಆಗಿಬಿಡ್ತಾರೆ ಅಂತೇಳಿ ಶಾಸ್ತ್ರವೇ ಹೇಳುತ್ತೆ, ಉಪನಿಷತ್ನಲ್ಲಿ ಕೂಡ ಬರ್ತದೆ ಈ ವಿಚಾರ. ಹೀಗಾಗಿ ನಾವು ನೋಡ್ತೇವೆ ಆ ಹಂತಕ್ಕೆ ಹೋದವರು ನಂತರ ಏನಾಗುತ್ತೆ ಅವರಿಗೆ, ಜ್ಞಾನ ಅನ್ನತಕ್ಕಂಥದ್ದು ಕರತಲಾಮಲಕ, ಬರೀ ತಮಗಲ್ಲ ಬೇರೆಯವರಿಗೆ ಕೊಡ್ತಕ್ಕಂಥ ಶಕ್ತಿ ಕೂಡ ಬರುತ್ತೆ ಅವರಿಗೆ. ಆ ಜ್ಞಾನವನ್ನು, ಬ್ರಹ್ಮಜ್ಞಾನವನ್ನು ಬೇರೆಯವರಿಗೆ ಕೊಡ್ತಕ್ಕಂತಹ ಶಕ್ತಿ ಶ್ರೀರಾಮಕೃಷ್ಣನಲ್ಲಿ ಆ ಒಂದು ಇದಿತ್ತು, ವಿಶೇಷತೆ ಇತ್ತು. ಸ್ಪರ್ಶ ಮಾತ್ರದಿಂದ, ಕೇವಲ ದೃಷ್ಟಿ ಮಾತ್ರದಿಂದ ಆಧ್ಯಾತ್ಮಕತೆಯನ್ನು ಕೊಡ್ತಕ್ಕಂತಹ ವಿಶೇಷತೆ. ಅದಕ್ಕೋಸ್ಕರ ನಾವು ನೋಡ್ತೀವಿ ಸ್ವಾಮಿ ವಿವೇಕಾನಂದರು ಆಗಿನ ಕಾಲದಲ್ಲಿ ಅವರು ಕೂಡ ಬಹಳ ಚಾಣಾಕ್ಷ ವ್ಯಕ್ತಿಗಳು, ಬಹು ತೀಕ್ಷ್ಣ ಬುದ್ಧಿಮತ್ತೆ ಅವ್ರದ್ದು. ಆಮೇಲೆ ವಿಜ್ಞಾನ ಅದ್ನ ಇದನ್ನೆಲ್ಲ ಓದ್ದವರು, ಪಾಶ್ಚಾತ್ಯ ತತ್ವಶಾಸ್ತ್ರಗಳನ್ನೆಲ್ಲ ಓದ್ದವರು, ಸುಲಭವಾಗಿ ಯಾವುದನ್ನು ನಂಬತಕ್ಕಂಥವರಲ್ಲ. ಅಂಥವರು ಶ್ರೀರಾಮಕೃಷ್ಣನ ಪರೀಕ್ಷೆ ಮಾಡ್ತಾ ಮಾಡ್ತಾ ಮಾಡ್ತಾ ಕೊನೆಗೆ ಅವರು ಏನು ಹೇಳ್ತಾರೆ, ನಾನು ಶ್ರೀರಾಮಕೃಷ್ಣರ ದಾಸಾನುದಾಸ ಅಂತ ಹೇಳ್ತಾರೆ. ಆ ಹಂತಕ್ಕೆ ಬರಬೇಕಾದ್ರೆ ಅವರು ಏನು ನೋಡಿರ್ಬೋದು ಅವರಲ್ಲಿ ಅಂತ ನಾವು ಯೋಚನೆ ಮಾಡಬೇಕಿದ್ರ ಬಗ್ಗೆ, ಶ್ರೀರಾಮಕೃಷ್ಣರಲ್ಲಿ ಏನನ್ನು ನೋಡಿರಬಹುದು ಅವರು ಅಂಥೇಳಿ. ಅದಕ್ಕೇನೆ ಸ್ವಾಮಿ ವಿವೇಕಾನಂದರು ಈ ಮಾತನ್ನು ಹೇಳ್ತಾರೆ, ನನ್ನ ಗುರುವಿನ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ನಾನು ಸದಾ ಕಾಲಕ್ಕೆ ಅವರ ದಾಸನಾಗಿ ಬಿಟ್ಟಿದ್ದೇನೆ. ಯಾತಕ್ಕೋಸ್ಕರ? ಅವರಲ್ಲೊಂದು ವಿಶೇಷತೆ ಇತ್ತು, ಏನು? ಸ್ಪರ್ಶ ಮಾತ್ರದಿಂದ, ದೃಷ್ಟಿ ಮಾತ್ರದಿಂದ ಆಧ್ಯಾತ್ಮಿಕತೆಯನ್ನು ಕೊಡ್ತಕ್ಕಂತಹ ಶಕ್ತಿ ಅವರಲ್ಲಿತ್ತು ಅಂತೇಳಿ. ಹೀಗೆ ಇಂಥ ಒಂದು ಅದ್ಭುತ ವ್ಯಕ್ತಿಗಳು ಅವರು ಎದುರುಗಡೆಗೆ ಈ ಮಹೇಂದ್ರನಾಥ್ ಗುಪ್ತ ಬಂದಾಗ ಅವ್ನು ನೋಡಿದ ತಕ್ಷಣ ಇವ್ರಿಗೆ ಗೊತ್ತಾಯ್ತು ಇವನೊಬ್ಬ ಒಂದು ವಿಶೇಷ ಕೆಲಸಕ್ಕೆ ಬಂದಿದ್ದಾನೆ ಅಂತೇಳಿ. ಹೀಗಾಗಿ ನಾವು ನೋಡ್ತೇವೆ ಶ್ರೀರಾಮಕೃಷ್ಣ ಹೇಳಿದ್ದನ್ನೆಲ್ಲ ನೋಟ್ ಮಾಡಿಟ್ಕೊಂಡು ತಮ್ಮ ಆ ಡೈರಿಯಿಂದ ನಿಧಾನವಾಗಿ ಮುಂದಿನ ದಿನಗಳಲ್ಲಿ ಬರಿತಾ ಹೋಗ್ತಾರೆ. ಶ್ರೀರಾಮಕೃಷ್ಣ ಮಹಾಸಮಾಧಿಯ ಎಷ್ಟೋ ಒಂದು 7-8 ವರ್ಷಗಳ ನಂತರ ಪ್ರಾರಂಭ ಮಾಡ್ತಾರೆ ಇದನ್ನು. ಮೊದಲೆಲ್ಲ ಆರ್ಟಿಕಲ್ ರೂಪದಲ್ಲಿ, ಅದಾದ್ಮೇಲೆ ಅವರಿಗೆ ಪುಸ್ತಕ ರೂಪದಲ್ಲಿ ಮಾಡಿ ಅಂತ ಹೇಳಿದ್ಮೇಲೆ ಅವರೇ ಎಲ್ಲ ಪ್ರಾರಂಭ ಮಾಡ್ತಾರೆ. ಸ್ವತಃ ಅವರೇ ಬರೆದಿದ್ದು ಎಲ್ಲ ಪ್ರತಿಯೊಂದನ್ನು ಕೂಡ. ಬರೀ ಅಷ್ಟೇ ಅಲ್ಲ, ಪುಸ್ತಕ ಪ್ರಿಂಟ್ ಆಗಲಿಕ್ಕೆ ಬೆಂಗಾಲಿನಲ್ಲಿ ಪ್ರಕಾಶವಾಗುವಲ್ಲಿ ತನಕ ಅದರದ್ದು ಪ್ರೂಫ್ ರೀಡಿಂಗು ಅದು ಇದೆಲ್ಲ ಸಂಪೂರ್ಣ ಮಾಡ್ತಾ ಇದ್ರು ಮಹೇಂದ್ರನಾಥ್ ಗುಪ್ತ. ಆಮೇಲೆ ಶ್ರೀರಾಮಕೃಷ್ಣರ ಈ ಒಂದು ಸಂಘದಿಂದ ಏನಾಯಿತು ಅಂತ ಹೇಳಿದ್ರೆ, ಈ ಮಹೇಂದ್ರನಾಥ್ ಗುಪ್ತರನ್ನ ಅವ್ರನ್ನ ಜನ ಸಂತರು ಅಂತ ಹೇಳಿ ಕರೀತಾರೆ. ಒಬ್ಬ ಗೃಹಸ್ಥ ಆದರೆ ಆ ಶ್ರೀರಾಮಕೃಷ್ಣ ಸಂಸ್ಪರ್ಶದಿಂದ, ಹೇಗೆ ಸ್ಪರ್ಶಮಣಿಯ ಸ್ಪರ್ಶದಿಂದ ಕಬ್ಬಿಣವೂ ಕೂಡ ಹೇಗೆ ಚಿನ್ನವಾಗುತ್ತೋ ಅದೇ ರೀತಿಯಾಗಿ ನಾವು ನೋಡ್ತೇವೆ ಇಲ್ಲಿ ಶ್ರೀರಾಮಕೃಷ್ಣ ಒಂದು ಸಂಸ್ಪರ್ಶದಿಂದ ಎಲ್ಲವೂ ಬೇಡ, ಇದು ಈ ಜೀವನವೇ ಬೇಡ ಅಂತ ಹೇಳಿ ಆತ್ಮಹತ್ಯೆಗೆ ಹೊರಟಂತಹ ವ್ಯಕ್ತಿ ಅಂಥವರು ಮುಂದೆ ಸಂತರಾಗ್ತಾರೆ. ಅವರು ತಮ್ಮ ಅನುಭವವನ್ನು ಬರೆದಿರತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ನಾನು ಇಷ್ಟೆಲ್ಲ ಇದು ಪೀಠಿಕೆ ಕೊಡಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಿಮ್ಮಲ್ಲಿ ಎಷ್ಟೋ ಒಂದು ಇದಿರಬಹುದು, ಯಾಕೆ ವಚನವೇದದ ವಿಶೇಷತೆ ಏನು, ಯಾತಕ್ಕೋಸ್ಕರ ನಾವು ಇದನ್ನು ಓದಬೇಕು, ಏನಿದೆ ಇದರಲ್ಲಿ, ಏನಾಗುತ್ತೆ ಇದನ್ನು ಓದಿದ್ರೆ, ಇದೆಲ್ಲ ಪ್ರಶ್ನೆಗಳು ಬರೋದು ಸ್ವಾಭಾವಿಕ. ಆ ವ್ಯಕ್ತಿ ಅದನ್ನು ನೇರವಾಗಿ ಕೇಳಿರ್ತಕ್ಕಂಥವರು ಅವರಲ್ಲಿ ಆದಂಥ ಈ ಬದಲಾವಣೆ. ಬರೀ ಅಷ್ಟೇ ಅಲ್ಲ, ಅವರು ಅಂತ ಹೇಳಿ ಅಲ್ಲ, ಈಗಲೂ ಕೂಡ ನಾವು ನೋಡ್ತೇವೆ ಎಷ್ಟೋ ಜನ ವ್ಯಕ್ತಿಗಳಿದ್ದಾರೆ, ಅವರು ಕೇವಲ ಶ್ರೀರಾಮಕೃಷ್ಣರ ವಚನ ವೇದವನ್ನು ಓದಿ ಓದಿ ಓದಿ ಅವರ ಜೀವನದಲ್ಲಿ ಸಂಪೂರ್ಣ ಪರಿವರ್ತನೆ ಆಗಿದೆ. ತಮ್ಮ ಜೀವನದಲ್ಲಿ ಎಲ್ಲವನ್ನ ಬಿಟ್ಟವರು, ಎಲ್ಲವನ್ನು ಬಿಟ್ಟದು ಅಂತ ಹೇಳಿದ್ರೆ ಆಸೆ, ಜೀವನದಲ್ಲಿ ಇನ್ನೇನಿಲ್ಲ ಈ ಜೀವನದಲ್ಲಿ ಅಂತ ಹೇಳಿ ಅಂತ ಒಂದು ಸ್ಥಿತಿಯಲ್ಲಿ ಶ್ರೀರಾಮಕೃಷ್ಣರ ಈ ವಚನ ವೇದ ಅನ್ನತಕ್ಕಂಥದ್ದು ಅವ್ರ ಕೈಗೆ ಸಿಕ್ಕು. ಆಮೇಲೆ ನಾವು ನೋಡ್ತೇವೆ ಅವರು ಎಂಥ ಒಂದು ಮಹಾತ್ಮರಾಗಿದ್ದಾರೆ, ನಮ್ಮ ಕಣ್ಣೆದುರುಗಡೆ ನಾವು ನೋಡಿದ್ದೇವೆ ಎಷ್ಟೋ ಜನ. ಹೀಗಾಗಿ ಇಂಥದ್ದೊಂದು ನಮ್ಮ ಕನ್ನಡ ಇದರಲ್ಲಿ ಒಂದು ಉದಾಹರಣೆಯನ್ನು ಕೊಡಬೇಕು ಅಂತ ಹೇಳಿದ್ರೆ ಕುವೆಂಪು KV ಪುಟ್ಟಪ್ಪ, ಮೈಸೂರಿನಲ್ಲಿ ನಿಮ್ಗೆ ಗೊತ್ತಿದೆ ಅವರಿದ್ದಂಥ ಜಾಗ ಇದು. ಆಮೇಲೆ ಅವರು ಕೂಡ ಜೀವನದಲ್ಲಿ ಒಂದ್ಸಲ ಸಂಪೂರ್ಣ ನಾಸ್ತಿಕರಾಗಿಬಿಟ್ಟಿದ್ರು. ಯಾಕೆಂತ ಹೇಳಿದ್ರೆ ಒಂದಷ್ಟು ಶಾಸ್ತ್ರಗಳು ಇವುಗಳನ್ನೆಲ್ಲ ಅಧ್ಯಯನ ಮಾಡಬೇಕು ಅಂತ ಇದು ಮಾಡಿ ಯೋಚನೆ ಮಾಡಿದ್ರು. ಬ್ರಾಹ್ಮಣರೆಲ್ಲ ಅವ್ರನ್ನ ಜರದ್ರು, ಶೂದ್ರ ಮುಂಡೆ ನೀನು, ನೀವು ಯಾಕೆ ಶಾಸ್ತ್ರ ಓದೋದು ಅಂತೆಲ್ಲ. ಹೀಗಾಗಿ ಇದನ್ನೆಲ್ಲ ನೋಡಿದ ಮೇಲೆ ಅವರಿಗೆ ಸಾಕಾಗ್ಬಿಟ್ಟಿತ್ತು. ಆ ಒಂದು ಸ್ಥಿತಿಯಲ್ಲಿದ್ದರು ಅವರು. ಅಂಥವರನ್ನ ಈ ರಾಮಕೃಷ್ಣ ಆಶ್ರಮ ಮೈಸೂರು, ಮೈಸೂರಿನ ರಾಮಕೃಷ್ಣ ಆಶ್ರಮ, ಇಲ್ಲೊಬ್ಬರು ಸಿದ್ದೇಶ್ವರಾನಂದ ಸ್ವಾಮೀಜಿ ಅಂತ ಹೇಳಿದ್ರು, ಅವ್ರು ಹೋಗಿ ಅವ್ರನ್ನ ಕರ್ಕೊಂಡು ಬಂದು ಆಶ್ರಮದಲ್ಲಿ ಇಟ್ಕೊಂಡ್ರು. ಇಟ್ಕೊಂಡು ಎಷ್ಟೋ ವರ್ಷಗಳು ಆಶ್ರಮದಲ್ಲೇ ಇರ್ತಾ ಇದ್ರು ಕುವೆಂಪು. ಶ್ರೀರಾಮಕೃಷ್ಣರು ಅದನ್ನೆಲ್ಲ ಓದಿದ್ರು, ಎಲ್ಲ ಮಾಡಿ ಕೊನೆಗೆ ಯಾವ ಮಟ್ಟಕ್ಕೆ ಬಂದರು ಅಂತ ಹೇಳಿದ್ರೆ, ಶ್ರೀರಾಮಕೃಷ್ಣರ ಶಿಷ್ಯರಾಗಿರ್ತಕ್ಕಂತಹ ಮಹಾಪುರುಷ ಸ್ವಾಮಿ ಶಿವಾನಂದಜಿ ಅವರಿಂದ ಮಂತ್ರದೀಕ್ಷೆಯನ್ನು ಕೂಡ ತೆಗೆದುಕೊಂಡ್ರು. ಅವರು ಮಂತ್ರದೀಕ್ಷೆ ತೆಗೆದುಕೊಳ್ಳೋದು ಯಾಕೆ ಗೊತ್ತಾ? ಪರಮಾತ್ಮನನ್ನು ಕಾಣಬೇಕು ಅನ್ನತಕ್ಕಂಥ ಉದ್ದೇಶದಿಂದ ಮಂತ್ರದೀಕ್ಷೆಯನ್ನು ತೆಗೆದುಕೊಳ್ತಾರೆ. ಅದನ್ನು ಜಪ ಜಪ ಮಾಡ್ತಾ ಮಾಡ್ತಾ ಮಾಡ್ತಾ ಕೊನೆಗೆ ಪರಮಾತ್ಮನ ತನಕ ನಾವು. ಹೀಗಾಗಿ ಇಂಥ ಒಂದು ಮಹಿಳಾತ ಇವ್ರನ್ನ ಕುವೆಂಪುನಲ್ಲಿ ನಾವು ನೋಡ್ತೇವೆ ಅವರಲ್ಲಿ. ಈ ಒಂದು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಅಷ್ಟೊಂದು ದೊಡ್ಡ ಕೊಡುಗೆ ಬರಬೇಕಾದ್ರೆ ಅವರದ್ದು ಶ್ರೀರಾಮಕೃಷ್ಣ ಸ್ವಾಮಿ ವಿವೇಕಾನಂದರ ಮಾತೆ ಶಾರದಾ ದೇವಿಯವರ ಜೀವನ ಸಂದೇಶ ಒಂದು ಪ್ರಭಾವ ಇದೆಯಲ್ಲ, ಅದು ಅವರನ್ನ ಇಲ್ಲೇದ್ರೆ ನೆಗೆಟಿವ್ ಕಡೆಗೆ ಹೋಗ್ತಾ ಇದ್ರು ಸಂಪೂರ್ಣವಾಗಿ. ಅಲ್ಲಿಂದ ಅವ್ರನ್ನ ವಾಪಸ್ ತೆಗೆದುಕೊಂಡು ಬಂದು ಈ ಒಂದು ಪಾಸಿಟಿವ್ ಕಡೆಗೆ, ದೇವರನ್ನೇ ನಂಬ್ತಿರ್ಲಿಲ್ಲ, ಆ ಒಂದು ಸ್ಥಿತಿಗೆ ಹೋಗಿದ್ರು. ದೇವಸ್ಥಾನಗಳನ್ನು ಹೇಳೋದು ಆಗ್ತಿರಲಿಲ್ಲ ಅವರಿಗೆ, ಅಂಥ ಒಂದು ಸ್ಥಿತಿಗೆ ಹೋದವರು. ಅಂಥವರು ಕೊನೆಗೆ ಈ ಇದಿದೆಯಲ್ಲ ರಾಮಕೃಷ್ಣ ವಚನವೀರ ಇದೆಯಲ್ಲ, ಇದು ಕನ್ನಡದಲ್ಲಿ ಬರಲಿಕ್ಕೆ ಅವರದು ಶ್ರಮವನ್ನು ಈಗಲೂ ಕೂಡ ನೆನಪಿಸ್ಕೊಳ್ಬೇಕು ನಾವು, ಅವರು ಮಾಡಿರ್ತಕ್ಕಂಥ ಒಂದು ಶ್ರಮವನ್ನು. ಮಹೇಂದ್ರನಾಥ್ ಗುಪ್ತರನ್ನು ಕೂಡ ಹೋಗಿ ನೋಡಿದ್ರು, ಭೇಟಿ ಮಾಡಿದ್ರು ಅವರು ಕುವೆಂಪು ಅವರು. ಹೀಗಾಗಿ ನಾವು ನೋಡ್ತೇವೆ ಇಂಥ ಒಂದು ಕೊನೆಗೆ ಅದಾದ್ಮೇಲೆ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕುವೆಂಪು ಅವರು ಇದೆಲ್ಲ ಇಷ್ಟೆಲ್ಲ ಆದಮೇಲೆ ಇದನ್ನು ಪಬ್ಲಿಷ್ ಮಾಡಬೇಕಾದ್ರೆ ಇದಕ್ಕೊಂದು ಮುನ್ನುಡಿ ಬೇಕಲ್ಲ, ಯಾರು ಬರೀತಾರೆ ಅಂಥೇಳಿ ಕೊನೆಗೆ ಕುವೆಂಪು ಅವರನ್ನೇ ಕೇಳ್ಕೊಂಡಿದ್ರು. ಆ ಸಮಯದಲ್ಲಿ ಕುವೆಂಪು ಅವರು ಅದರ ಆ ಮುನ್ನುಡಿಯಲ್ಲಿ ಒಂದು ಬರೆದಿದ್ದಾರೆ ಇದ್ರ ಬಗ್ಗೆ, ವಚನ ವೇದದ ಬಗ್ಗೆ. ಅದರಲ್ಲಿ ಅವರು ಒಂದು ಕಡೆಗೆ ಬರೀತಾರೆ ನೋಡಿ, ಶ್ರೀರಾಮಕೃಷ್ಣರ ವಚನವೇದವೆಂದರೆ ಅದೊಂದು ಕರತಲ ದೇವಸ್ಥಾನ. ಇದಕ್ಕೆ ವಚನವೇದ ಅಂತ ಹೆಸರು ಕೊಟ್ಟಿದ್ದೆ ಅವರು ಕುವೆಂಪು ಅವರು. ಇಲ್ಲದ್ರೆ ಬೇರೆ ಎಲ್ಲ ಭಾಷೆಯಲ್ಲಿ ಬೇರೆ ಬೇರೆ ಥರ ಇದೆ, ಕಥಾಮೃತ ಅಂತ ಹೇಳಿ, ವಚನಾಮೃತ ಅಂತ ಹೇಳಿ, ಹಿಂದಿಯಲ್ಲಿ ವಚನಾಮೃತ ಅಂತ ಹೇಳ್ತಾರೆ, ಹೀಗೆಲ್ಲ ಬೇರೆ ಬೇರೆ ಹೆಸರಿನಲ್ಲಿ ಕರೀತಾರೆ. ಆದರೆ ಕನ್ನಡದಲ್ಲಿ ಶ್ರೀರಾಮಕೃಷ್ಣರ ವಚನವೇದ ಅಂಥೇಳಿ ಹೆಸರು ಕೊಡಲಿಕ್ಕೆ ಕಾರಣ ಕುವೆಂಪು ಅವರು, ವಚನ ವೇದ. ಹೀಗಾಗಿ ಅದರಲ್ಲಿ ಬರೀತಾರೆ, ಶ್ರೀರಾಮಕೃಷ್ಣರ ವಚನ ವೇದವೆಂದರೆ ಅದೊಂದು ಕರತಲ ದೇವಸ್ಥಾನ. ಅಂದರೆ ಹಿಡ್ಕೊಂಡ್ರೆ ನೀವು ದೇವಸ್ಥಾನ ಮುಟ್ತಾ ಇದ್ದೀರಿ ಅಂತೇಳಿ ಅರ್ಥ. ಅದಕ್ಕೆ ಅವ್ರು ಹೇಳ್ತಾರೆ, ಕರತಲ ತಪೋ ರಂಗ, ಕರತಲ ಪುಣ್ಯಕ್ಷೇತ್ರ. ಆದರೆ ದೇವಸ್ಥಾನ ಪುಣ್ಯಕ್ಷೇತ್ರಗಳಂತೆ ತಾನೆಂದು ಕಲುಷಿತವಾಗುವ ಸಂಭವವಿಲ್ಲ, ಶಿಥಿಲವಾಗುವ ಸಂಭವವಿಲ್ಲ. ಯಾರ ಮನೆಯಲ್ಲಿ ವಚನವೇದ ಇರುತ್ತದೆಯೋ ಅದು ಮಂದಿರವಾಗುತ್ತದೆ, ಯಾರ ಕೈ ಇದನ್ನು ಹಿಡಿದಿರುತ್ತದೆಯೋ ಅದು ಭಗವಂತನ ಪಾದಾರವಿಂದವನ್ನೇ ಧರಿಸುತ್ತದೆ, ಯಾರ ಜಿಹ್ವೆ ಇದನ್ನು ಪಠಿಸುತ್ತದೆಯೋ ಅದು ಅಮೃತವನ್ನೇ ಈಂಟುತ್ತಿರುತ್ತದೆ. ಇದು ಆನಂದದ ಆಗರ, ಶಾಂತಿಯ ಸಾಗರ, ದಿವ್ಯ ಜ್ಞಾನದ ಓಗರ, ಕಷ್ಟದ ಸಮಯದಲ್ಲಿ ಧೈರ್ಯವೀಯುವ ಸಖ, ಸುಖದ ಸಮಯದಲ್ಲಿ ಸಮರ್ಪಣ ಭಾವವಿತ್ತು ವಿನಯ ಭಕ್ತಿಗಳನ್ನು ಪ್ರಚೋದಿಸುವ ಗುರು, ಕತ್ತಲಲ್ಲಿ ದೀಪ, ದಾರಿಗೆ ಊರುಗೋಲು. ಹೀಗೆ ನಾವು ಇಂಥ ಒಂದು ಅದ್ಭುತವಾಗಿರತಕ್ಕಂಥ ಈ ಮಾತು ಬರಬೇಕಾದ್ರೆ ಅದು ಯಾವ ಸ್ಥಿತಿಯಲ್ಲಿದ್ದರು, ಆಮೇಲೆ ಶ್ರೀರಾಮಕೃಷ್ಣರ ಸಂಪರ್ಕಕ್ಕೆ ಬಂದ ಮೇಲೆ ಯಾವ ಸ್ಥಿತಿಗೆ ಬಂದರು ಅವರು ಅಂತೇಳಿ ನಾವು ಯೋಚನೆ ಮಾಡಬೇಕಾದ್ರೆ, ಇಂಥದ್ದೊಂದು ಅದ್ಭುತವಾಗಿರತಕ್ಕಂಥ ಉದಾಹರಣೆ ಇದು ಶ್ರೀರಾಮಕೃಷ್ಣ ವಚನವೇದದ ಆ ಒಂದು ಶಕ್ತಿಗೆ. ಹಾಗಾಗಿ ನಾವು ನೋಡ್ತೇವೆ ಅಂದರೆ ಇದರಲ್ಲಿ ಎಂಥ ಒಂದು ಅದ್ಭುತ, ಶ್ರೀರಾಮಕೃಷ್ಣರ ವಚನಗಳಲ್ಲಿ ಎಂಥ ಒಂದು ಅದ್ಭುತ ಶಕ್ತಿ ಇದೆ ಅಂತೇಳಿ. ಅದಕ್ಕೆ ಕಾರಣ ಏನು? ನಮ್ಮ ಶಾಸ್ತ್ರಗಳಲ್ಲಿ ಮೊದಲಿಂದಲೂ ಕೂಡ ಹೇಳಿದ್ದಾರೆ ಏನು ಅಂತ ಹೇಳಿದ್ರೆ, ಯಾರು ಆ ಬ್ರಹ್ಮನನ್ನು ಸ್ಪರ್ಶ ಮಾಡಿದಾರೋ, ಬ್ರಹ್ಮಾನುಭವ ಯಾರಿಗೆ ಆಗಿದೆಯೋ ಅವರಿಂದ ಏನಾಗತ್ತೆ ಅಂತ ಹೇಳಿದ್ರೆ, ವಿವೇಕ ಚೂಡಾಮಣಿಯಲ್ಲಿ ಶಂಕರಾಚಾರ್ಯರು ಈ ಮಾತನ್ನು ಹೇಳ್ತಾರೆ, ಶಾಂತೋ ಮಹಾಂತಃ ನಿವಸಂತಿ ಸಂತಃ ವಸಂತವಲ್ಲೋಕ ಹಿತಂಚರಂತಹ. ಈ ಸಂತ ಮಹಾತ್ಮರದ್ದು ವಿಶೇಷ ಏನು? ಇಂಥ ಒಂದು ಅದ್ಭುತ ಮಹಾತ್ಮರದ್ದು ಶಾಂತೋ, ಸದಾಕಾಲ ಶಾಂತವಾಗಿರ್ತಾರೆ. ಮಹಾಂತ ಮಹಾತ್ಮರವರು ನಿವಸಂತಿ, ಇರ್ತಾರೆ ಸಂತರು. ಅವ್ರು ಏನ್ ಮಾಡ್ತಾರೆ, ಎಲ್ಲಿ ಬೇಕಾದ್ರೂ ಇರಲಿ, ಹೇಗೆ ಬೇಕಾದ್ರೂ ಇರಲಿ, ವಸಂತವಲ್ ಲೋಕಹಿತಂ ಚರಂತಹ, ವಸಂತ ಋತು ಅದು ಲೋಕಕ್ಕೆ ಹಿತವನ್ನು ಮಾಡುತ್ತದೆ. ವಸಂತ ಋತು ಅದು ಲೋಕಕ್ಕೆ ಹಿತವನ್ನು ಮಾಡುತ್ತದೆ. ಈಗ ವಸಂತ ಋತು ನಾವು ಸುಂದರವಾಗಿರತಕ್ಕಂಥ ಹೂ ಅದನ್ನೆಲ್ಲ ನೋಡ್ಬಿಟ್ಟು ಆಹಾ ಅಂತ ಹೇಳಿದ್ರೆ, ಕೊನೆಗೆಲ್ಲ ನೋಡಿ ಈಚೆ ಬಂದ ಮೇಲೆ ಬಿಲ್ ಕಳಿಸ್ಕೊಡ್ತದೆ ಅದು. ಸಂಪೂರ್ಣ ಯಾರಿಂದ ಏನನ್ನು ಕೂಡ ಅಪೇಕ್ಷಿಸಿದನೆ, ಲೋಕಹಿತಕ್ಕೋಸ್ಕರ ಎಲ್ಲ ಸಂಪೂರ್ಣ ನಡೀತಾ ಇರ್ತದೆ ವಸಂತ ಋತುವಿನಿಂದ. ಹಾಗೆ ಈ ಮಹಾತ್ಮರದ್ದು ಕೂಡ ಒಂದು ವೈಶಿಷ್ಟ್ಯ, ಯಾರಿಂದಲೂ ಕೂಡ ಏನನ್ನು ಕೂಡ ಬಯಸದೇನೆ ತಮ್ಮ ಸಂಸ್ಪರ್ಶಕ್ಕೆ ಬಂದಿರತಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ ಅವರೇನ್ ಮಾಡ್ತಾರೆ, ಹಿತವನ್ನುಂಟು ಮಾಡ್ತಾರೆ, ಒಳಿತನ್ನುಂಟು ಮಾಡ್ತಾರೆ. ಶ್ರೀರಾಮಕೃಷ್ಣರ ಜೀವನವನ್ನು ಓದಿದರೆ ಇದು ನಮಗೆ ಗೊತ್ತಾಗತ್ತೆ. ಒಂದು ಸಲ ಅವರ ಸಂಸ್ಪರ್ಶಕ್ಕೆ ಬಂದಿರತಕ್ಕಂಥವರು ಜೀವನದಲ್ಲಿ ಸಂಪೂರ್ಣ ಒಂದೇ ಒಂದು ಸಲ, ಅದು ಕೂಡ ಆಕಸ್ಮಿಕವಾಗಿ ಅವರ ಸಂಸ್ಪರ್ಶಕ್ಕೆ ಬಂದಿರತಕ್ಕಂಥವ್ರು ಜೀವನದಲ್ಲಿ ಸಂಪೂರ್ಣ ಬೇರೆ ವ್ಯಕ್ತಿಯಾಗಿರ್ತಕ್ಕಂಥದ್ದು ನಾವು ನೋಡ್ತೇವೆ. ಹೀಗಾಗಿ ಈ ವಚನ ವೇದ ಇದ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆನೇ. ಈಗಿನ ಕಾಲದಲ್ಲೂ ಕೂಡ ಲಕ್ಷಾಂತರ ಮನೆಗಳಲ್ಲಿ ಪ್ರತಿನಿತ್ಯ ಇದನ್ನು ಪಠಣ ಮಾಡ್ತಾರೆ, ಪ್ರತಿನಿತ್ಯ ಇದನ್ನು ಪಠಣ ಮಾಡ್ತಾರೆ. ಎಷ್ಟೋ ಜನ ಇದ್ದಾರೆ ಶ್ರೀರಾಮಕೃಷ್ಣರ ಭಕ್ತರಲ್ಲ, ಶ್ರೀರಾಮಕೃಷ್ಣ ಅನ್ಯಾಯಿಗಳು ಅಂತ ಹೇಳ್ಕೊಳ್ಳೋದಿಲ್ಲ, ಆದರೆ ಇದನ್ನು ಅಧ್ಯಯನ ಮಾಡ್ತಾರೆ. ನಿಮಗೆ ಆಶ್ಚರ್ಯವಾಗಬಹುದು, ಕ್ರೈಸ್ತರಿದ್ದಾರಲ್ಲ ಅವರ ಮನಾಸ್ಟ್ರಿಗಳಲ್ಲಿ ಇದನ್ನು ಅಧ್ಯಯನ ಮಾಡ್ತಾರೆ. ಪಾಶ್ಚಾತ್ಯರು ಪೌರಾತ್ಯರು ಯಾವುದೇ ಭೇದ ಭಾವವಿಲ್ಲದೆ ಇದನ್ನು ಅಧ್ಯಯನ ಮಾಡ್ತಾರೆ. ಹೀಗಾಗಿ ನಾವು ಇದನ್ನು ನೋಡುವಾಗ ಇದೊಂದು ವಿಶಿಷ್ಟವಾಗಿರ್ತವೆ. ಯಾಕೆ, ಕಾರಣ ಏನು? ಕಾರಣ ಏನು ಅಂತ ಹೇಳಿದ್ರೆ, ಶ್ರೀರಾಮಕೃಷ್ಣರು ಏನು ಮಾಡಿದ್ದಾರೆ, ಈ ನಮ್ಮ ಭಾರತೀಯ ಸಂಸ್ಕೃತಿ ಇದೆಯಲ್ಲ, ಈಗ ನಮಗೆಲ್ಲ ಗೊತ್ತು ಭಗವದ್ಗೀತೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಗ್ರಂಥ. ಆದರೆ ಅದನ್ನು ಅಧ್ಯಯನ ಮಾಡಿ ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮಗೇನಾಗತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಸ್ವಲ್ಪ ಬುದ್ಧಿಮತ್ತೆ ಅನ್ನತಕ್ಕಂಥದ್ದು ಇರಬೇಕು. ಯಾಕೆಂತ ಹೇಳಿದ್ರೆ, ಕೃಷ್ಣನ ಹೇಳ್ತಕ್ಕಂಥ ಒಂದು ಕ್ರಮ ಆಗಿನ ಸಮಯದಲ್ಲಿ ಸಾಮಾನ್ಯ ಜನರು ಕೂಡ ಆ ಬುದ್ಧಿಮತ್ತೆಯ ಲೆವೆಲ್ ಏನಿದೆ ಅದಕ್ಕೆ ಅನುಗುಣವಾಗಿ ಶ್ರೀಕೃಷ್ಣ ಹೇಳಿದ್ದು. ಯಾಕೆಂತ ಹೇಳಿದ್ರೆ, ಸಂಸ್ಕೃತ ಅನ್ನತಕ್ಕಂಥದ್ದು ಸಾಮಾನ್ಯ ಜನರ ಭಾಷೆ ಆಗಿರ್ತಕ್ಕಂಥ ಸಮಯ ಅದು. ಆ ಸಮಯದಲ್ಲಿ ಆ ಇದು ಕೂಡ ಯೋಚನೆ ಕೂಡ, ಯಾಕೆಂತ ಹೇಳಿದ್ರೆ ನಮ್ದು ಆಧ್ಯಾತ್ಮಿಕ ಸಂಸ್ಕೃತಿ ನಮಗೆಲ್ಲ ಗೊತ್ತಿದೆ, ಸ್ವಾಭಾವಿಕವಾಗಿ ಬರ್ತಾ ಇತ್ತು. ಆದರೆ ಶ್ರೀರಾಮಕೃಷ್ಣರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಸರಳ ಭಾಷೆಯಲ್ಲಿ ನಮಗೆಲ್ಲ ಅರ್ಥವಾಗತಕ್ಕಂತಹ ಉದಾಹರಣೆಯನ್ನು ಕೊಟ್ಟು, ಪ್ರತಿಯೊಬ್ಬರಿಗೂ ಕೂಡ ಅರ್ಥವಾಗಬೇಕು ಅಂತ ಉದಾಹರಣೆಯನ್ನು ಕೊಟ್ಟು, ಆ ಮಹತ್ತರ ಸತ್ಯಗಳು ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಅರ್ಥವಾಗಬೇಕು ಆ ರೀತಿಯಲ್ಲಿ ಅದನ್ನ ಕೊಟ್ಟಿದ್ದಾರೆ. ಇದು ಹೇಗೆ ಅಂತ ಹೇಳಿದ್ರೆ, ನಮ್ಮ ಕನ್ನಡ ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಗೊತ್ತಾಯ್ತಲ್ಲ ಎಲ್ಲೋ ಒಂದು ತೋಟ ಇದೆ ಬಾಳೆಹಣ್ಣಿಂದು, ಗೊತ್ತಾಯ್ತಲ್ಲ ಆ ಬಾಳೆಹಣ್ಣು ಕಿತ್ಕೊಂಡು ಬಂದು ಸಿಪ್ಪೆನೂ ಎಲ್ಲ ಸುಲಿದು ಬಿಟ್ಟು ಆಮೇಲೆ ತಗೊಳಪ್ಪ ಅಂತ ಹೇಳಿ ನಮ್ಮ ಬಾಯಲ್ಲಿ ಯಾರಾದರೂ ಇಟ್ಟರೆ ಹೇಗಿರುತ್ತೆ, ಎಷ್ಟೊಂದು ಸುಲಭವಾಗಿರುತ್ತೆ. ಆ ರೀತಿಯಾಗಿ ಶ್ರೀರಾಮಕೃಷ್ಣ ಮಾಡಿದ್ದಾರೆ, ಅಷ್ಟೊಂದು ಸುಲಭವಾಗಿ ಮಾಡಿದ್ದಾರೆ. ನಾವು ಒಂದು ಚೂರು ಇದನ್ನ ಓದುವ, ಯಾಕೆಂತ ಹೇಳಿದ್ರೆ ಈ ಮಹೇಂದ್ರನಾಥ್ ಗುಪ್ತ ಅಂತ ಹೇಳದ್ನಲ್ಲ, ಶ್ರೀರಾಮಕೃಷ್ಣ ಬಳಿಗೆ ಬರ್ತಾರೆ. ಮೊದಲನೇ ಸಲ ಅವರು ಬಂದಾಗ ಶ್ರೀರಾಮಕೃಷ್ಣ ಭೇಟಿಯನ್ನು ಮಾಡಿ ಇನ್ನೊಂದ್ಸಲ ಬರಬೇಕು ಅಂತೇಳಿ ಯೋಚನೆ ಮಾಡಿಕೊಂಡು ಹೋಗಿ ಎರಡನೇ ಸಲ ಅವರು ಬಂದರು. ಬಂದು ಶ್ರೀರಾಮಕೃಷ್ಣರು ಭೇಟಿಯನ್ನು ಮಾಡ್ತಾರೆ. ಅವ್ರು ಮಾಡಿದಾಗ ಮಹೇಂದ್ರನಾಥ್ ಗುಪ್ತ ಕೆಲವೊಂದು ವಿಚಾರಗಳನ್ನೆಲ್ಲ ಹೇಳ್ತಾರೆ. ಶ್ರೀರಾಮಕೃಷ್ಣರು ಅವರ ಹತ್ರ ಕೇಳ್ತಾರೆ, ಏನಪ್ಪ ನಿನಗೆ ವಿವಾಹವಾಗಿದೆಯೇ ಅಂತ ಕೇಳ್ತಾರೆ. ಹೌದು ಆಗಿದೆ ಅಂತ ಹೇಳ್ತಾನೆ. ಹೇಳಿದ ತಕ್ಷಣ ಶ್ರೀರಾಮಕೃಷ್ಣರು ಬೆಚ್ಚಿ ಬಿದ್ದು, ಓ ರಾಮಲಾಲ ನೋಡು ಈತ ಈಗಲೇ ವಿವಾಹ ಮಾಡಿಕೊಂಡು ಬಿಟ್ಟಿದ್ದಾನೆ, 25-26 ವರ್ಷ ವಯಸ್ಸು, ಆಗಿನ ಕಾಲದಲ್ಲಿ ಇನ್ನೂ ಚಿಕ್ಕ ವಯಸ್ಸಿನಲ್ಲೇ ಮಾಡ್ತಾ ಇದ್ರು, ವಿವಾಹ ಮಾಡಿಬಿಡ್ತಾ ಇದ್ರು. ಆಮೇಲೆ ಇವನಿಗೆ ಭಯ ಆಗ್ಬಿಡುತ್ತೆ. ಆಮೇಲೆ ಶ್ರೀರಾಮಕೃಷ್ಣ ಕೇಳ್ತಾರೆ, ಏನಪ್ಪ ಮಕ್ಕಳಾಗಿದ್ದಾರ ಅಂತ ಕೇಳ್ತಾರೆ, ಮಕ್ಕಳಿದ್ದಾರ ಅಂತೇಳಿ. ಹೌದು ಅಂತ ಹೇಳ್ತಾರೆ, ನೋಡು ಮಕ್ಕಳು ಕೂಡ ಆಗ್ಬಿಟ್ಟಿದಾರಂತೆ ಅಂತ ಹೇಳಿ. ಶ್ರೀರಾಮಕೃಷ್ಣ ಹೇಳಿದ್ದು ಯಾಕೆ ಅಂತ ಹೇಳಿದ್ರೆ, ಶ್ರೀರಾಮಕೃಷ್ಣ ಈತನಲ್ಲಿ ಒಂದು ವಿಶಿಷ್ಟ ಶಕ್ತಿಯನ್ನು ಗುರುತಿಸಿದ್ರು, ಹಾಗಾಗಿ ಈತ ತಮ್ಮ ಕೆಲಸವನ್ನು ಮಾಡಬೇಕು ಅಂತ ಹೇಳಿ. ಗೊತ್ತಾಯ್ತಲ್ಲ ಅವ್ರ ಜೊತೆಗೆ ಎಷ್ಟು ಇರ್ತಾರೋ, ಎಷ್ಟು ಜನರು ಹೆಚ್ಚಿಗೆ ನೋಡ್ಕೊಳ್ಬೇಕೋ ಅಷ್ಟು ಜವಾಬ್ದಾರಿ, ಅಷ್ಟು ಮನಸ್ಸನ್ನು ಅಲ್ಲಿ ಕೊಡಬೇಕಾಗತ್ತೆ ಅವರಿಗೆ. ಗೊತ್ತಾಯ್ತಲ್ಲ, ಶ್ರೀರಾಮಕೃಷ್ಣ ಇದನ್ನೆಲ್ಲ ಅವ್ರನ್ನ ಈ ಸ್ಥಿತಿಯಿಂದ ತೆಗೆದಾಕ್ಬೇಕು ಅಂತ ಹೇಳಿಯಲ್ಲ, ಆದರೆ ಶ್ರೀರಾಮಕೃಷ್ಣ ಅಳಿತಾ ಇದ್ರು ಅವನನ್ನು, ಏನು ಯಾವ ಸ್ಥಿತಿ ಅಂತೇಳಿ. ಕೊನೆಗೆ ಶ್ರೀರಾಮಕೃಷ್ಣ ಕೇಳ್ತಾರೆ, ಆಯ್ತಪ್ಪ ನಿನ್ನ ಪತ್ನಿ ಇದ್ದಾಳಲ್ಲ ಯಾವ ರೀತಿಯಾಗಿದ್ದಾಳೆ ಅಂತ ಕೇಳ್ತಾರೆ. ಆಗ ಅದಕ್ಕೆ ಅವನು ಹೇಳ್ತಾನೆ, ಒಳ್ಳೆಯವಳೆ ಆದರೆ ಅಜ್ಞೆ ಅಂತ ಹೇಳಿದ್ರೆ ಜ್ಞಾನ ಇಲ್ಲ, ಅಜ್ಞಾನಿ ಅವಳಿಗೆ ಜ್ಞಾನ ಇಲ್ಲ ಅಂತ ಹೇಳ್ತಾರೆ. ಯಾಕೆಂತ ಹೇಳಿದ್ರೆ ಇವರ ಲೆಕ್ಕದಲ್ಲಿ ಪುಸ್ತಕ ಓದಿದ್ರೆ ಮಾತ್ರ ಜ್ಞಾನಿ ಅಂತ ಹೇಳಿಯಲ್ವ. ಅದಕ್ಕೆ ಶ್ರೀರಾಮಕೃಷ್ಣರು ಅಸಹನೆಯಿಂದ, ನೀನು ಜ್ಞಾನಿ, ನೀನೇನು ದೊಡ್ಡ ಜ್ಞಾನಿ ಅಂತ ಅಂದ್ಕೊಂಡಿದ್ಯಾ ನೀನು ಅಂತ ಕೇಳ್ತಾರೆ ಶ್ರೀರಾಮಕೃಷ್ಣರು. ಮಾಸ್ಟರ್ ಮಹಾಶಯಿಗೆ ಬಹಳ ಆಶ್ಚರ್ಯವಾಗುತ್ತೆ, ಯಾಕೆಂತ ಹೇಳಿದ್ರೆ ನನಗೇನೆ ಜ್ಞಾನಿ ಅಂತ ಕೇಳ್ತಾ ಇದ್ದಾರಲ್ಲ, ಕಲ್ಕತ್ತಾದಲ್ಲಿ ಎಷ್ಟು ಜನರನ್ನು ಬೇಕಾದ್ರೂ ಕೇಳಿ, ಎಷ್ಟು ಜನರಿಗೆ ಗೊತ್ತಿದೆ. ಗೊತ್ತಾಯ್ತಲ್ಲ, ಇಂಟಲೆಕ್ಚುವಲ್ ಅಂತ ನಾವು ಹೇಳ್ತೀವಲ್ಲ ಆ ಲೆವೆಲ್ನಲ್ಲಿದ್ದವರು ಅವರು, ಅವ್ರನ್ನೇ ಕೂಡ ಶ್ರೀರಾಮಕೃಷ್ಣ ಈ ಥರ ಕೇಳಿದ್ರೆ, ಆಮೇಲೆ ಮಾಸ್ಟರ್ ಮಹಾಶಯ ಇದರಲ್ಲಿ ಬರೀತಾರೆ ಅವರ ಅಹಂಕಾರಕ್ಕೆ ದೊಡ್ಡ ಏಟು ಬಿತ್ತಂತೆ. ಯಾಕೆಂತ ಹೇಳಿದ್ರೆ ಈ ಜ್ಞಾನ ಅನ್ನೋದು ಕೂಡ ಇದೆಯಲ್ಲ, ಅದರಿಂದಲೂ ಕೂಡ ಎಷ್ಟೋ ಸಲ ವಿಶೇಷವಾಗಿ ಪುಸ್ತಕ ಜ್ಞಾನ, ಪುಸ್ತಕ ಓದಿ ಜ್ಞಾನ ಬರ್ತದಲ್ಲ, ಅದರಿಂದ ಎಷ್ಟೋ ಸಲ ಅಹಂಕಾರ ದೊಡ್ಡದು ಇದಾಗುತ್ತೆ. ಶ್ರೀರಾಮಕೃಷ್ಣ ಹೇಳ್ತಾ ಇದ್ರು, ಈ ಗ್ರಂಥ ಇದೆಯಲ್ಲ ಅದನ್ನ ಜಾಸ್ತಿ ಓದ್ಲಿಕ್ಕೆ ಹೋಗ್ಬೇಡ, ನೀನು ಏನು ಓದ್ತೀಯ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡು. ಯಾಕೆ ಗ್ರಂಥ ಅಂತ ಹೇಳಿದ್ರೆ ಗ್ರಂಥಿ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣರು, ಗ್ರಂಥಿ ಅಂತ ಹೇಳಿದ್ರೆ ಕಟ್ಟೋದು ಗಂಟು, ಗಂಟ ಗ್ರಂಥದಿಂದ ಓದಿ ಓದಿದಷ್ಟು ಅದರ ಬಂಧನ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತೇಳಿ. ಹಾಗಾಗಿ ಮಾಸ್ಟರ್ ಮಾಷೆಗೆ ಇದನ್ನು ಹೇಳಿದಾಗ ಕೊನೆಗೆ ನಿಧಾನವಾಗಿ ಗೊತ್ತಾಯ್ತು ಅವರಿಗೆ, ಇವರು ಒಂದು ಪುಸ್ತಕನೂ ಕೂಡ ಓದ್ದವರಲ್ಲ, ಆದರೆ ಈ ಬ್ರಹ್ಮಜ್ಞಾನದ ವಿಚಾರ ಕೂಡ ಇವರ ನಾಲಿಗೆ ತುದಿಯಲ್ಲಿದೆ. ಅವ್ರು ಯಾರಾದರೂ ಬಂದರೆ ಮೊದಲೇ ಕ್ವಶ್ಚನರೆಲ್ಲ ಕಳಿಸ್ತಿರಲಿಲ್ಲ ಅವರಿಗೆ, ಈ ಪ್ರಶ್ನೆಗಳೆಲ್ಲ ನಾವು ಕೇಳ್ತೀವಿ ನೀವು ಅದಕ್ಕೆ ಉತ್ತರ ಹೇಳಬೇಕು ಅಂತೇಳಿ, ನೀವು ತಯಾರಾಗಿರಿ ಅಂತೇಳಿ ಏನು ಇದು ಮಾಡ್ತಿರಲಿಲ್ಲ, ನೇರವಾಗಿ ಬರ್ತಾ ಇದ್ರು. ಶ್ರೀರಾಮಕೃಷ್ಣ ಬೆಳಗ್ಗೆ ಸಾಯಂಕಾಲ ಅಂತ ಹೇಳಿ ನಿಲ್ಲಲಿಲ್ಲ, ಯಾರಾದರೂ ಬಂದರೆ ವಿಚಾರವನ್ನು ಕೇಳಲಿಕ್ಕೆ ಇದ್ರಾಯ್ತು, ಅವ್ರು ಮಾತಾಡ್ತಿದ್ರು ಶ್ರೀರಾಮಕೃಷ್ಣರು. ಹೀಗಾಗಿ ಬರ್ತಾ ನಿರರ್ಗಳವಾಗಿ ವಿಚಾರಗಳೆಲ್ಲ ಬರ್ತಾ ಇದ್ವು. ಹಾಗಾಗಿ ನಾವು ಇಲ್ಲಿ ಕೇಳ್ತೇವೆ, ಮಹೇಂದ್ರನಾಥ್ ಗುಪ್ತ ಏನು ಅನ್ಕೊಂಡಿದ್ದ, ಪುಸ್ತಕ ಓದಿದ್ರೆ ಮಾತ್ರ ಜ್ಞಾನ ಬರುತ್ತೆ ಅಂಥೇಳಿ. ಆದರೆ ಇಲ್ಲಿ ನೋಡಿದ್ರೆ ಇವರೇನು ಹೇಳ್ತಿದ್ದಾರೆ, ನೀನು ಜ್ಞಾನಿಯೇ ಅಂತ ಕೇಳ್ತಾರೆ ಅವ್ರಿಗೇನೆ. ಹಾಗಾಗಿ ನಾವು ನೋಡ್ತೇವೆ ಮುಂದೆ ಶ್ರೀರಾಮಕೃಷ್ಣ ಇನ್ನೊಂದು ವಿಚಾರ ಹೇಳ್ತಾರೆ, ಏನು ಅಂತ ಹೇಳಿದ್ರೆ, ಸಾಕಾರದಲ್ಲಿ ವಿಶ್ವಾಸನೋ ನಿರಾಕಾರದಲ್ಲಿ ವಿಶ್ವಾಸವೋ ಅಂತೇಳಿ. ಆಗಿನ ಕಾಲದಲ್ಲಿ ಬ್ರಹ್ಮ ಸಮಾಜ ಅವರು ತುಂಬ ಪ್ರಖ್ಯಾತರಾದ್ರಿಂದ ಅವರು ನಿರಾಕಾರ ಪರಮಾತ್ಮನನ್ನು ಪೂಜೆ ಮಾಡ್ತಾ ಇದ್ರು ಅವರು. ಹೀಗಾಗಿ ನಿರಾಕಾರ ವಾರದಲ್ಲಿ ಅವರದು ವಿಶ್ವಾಸ, ಅಲ್ಲಿ ಎಲ್ರಿಗೂ ಕೂಡ ಹೇಳ್ತಾ ಇದ್ರು ಅವರು. ಎಷ್ಟೋ ಜನರಿಗೆ ಅದು ಏನು ಅಂತೇಳಿ ಅರ್ಥವೇ ಆಗ್ತಿರಲಿಲ್ಲ, ಆದರೂ ಕೂಡ ಬ್ರಹ್ಮ ಸಮಾಜದವ್ರು ಹೇಳಿದಾರಲ್ಲ ಅಂಥೇಳಿ ಹಾಂ ನಿರಾಕಾರ ಅಂತ ಹೇಳ್ತಾ ಇದ್ರು. ಹಾಗಾಗಿ ಈ ಮಾಸ್ಟರ್ ಮಹಾಶಯ ಕೂಡ ಬ್ರಹ್ಮ ಸಮಾಜದ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥವ್ರು, ಹೌದು ನನಗೆ ನಿರಾಕಾರದಲ್ಲಿ ಈ ವಿಶ್ವಾಸ ಇದೆ, ಒಳ್ಳೆಯದು ನಿರಾಕಾರದಲ್ಲಿ ವಿಶ್ವಾಸ ಇಡು, ಅದರಿಂದ ಎಲ್ಲವೂ ಕೂಡ ಆಗತ್ತೆ, ಆದರೆ ಸಾಕಾರ ಸರಿಯಲ್ಲ ಅಂತ ಮಾತ್ರ ಹೇಳಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ನಿನಗೆ ಆಶ್ಚರ್ಯವಾಗುತ್ತೆ, ಅದು ಹೇಗೆ ಸಾಧ್ಯ, ಸಾಕಾರ ಮತ್ತು ನಿರಾಕಾರ ಎರಡು ಒಟ್ಟಿಗೆ ಇರಲಿಕ್ಕೆ ಹೇಗೆ ಸಾಧ್ಯ? ಭಗವಂತ ಸಾಕಾರನ ಆದರೆ ಅವನು ನಿರಾಕಾರನ ಆಗಲಿಕ್ಕೆ ಹೇಗೆ ಸಾಧ್ಯ? ನಿರಾಕಾರನ ಆದರೆ ಸಾಕಾರ ಆಗಲಿಕ್ಕೆ ಹೇಗೆ ಸಾಧ್ಯ? ನಂತರ ಶ್ರೀರಾಮಕೃಷ್ಣ ಅವನಿಗೆ ಹೇಳ್ತಾರೆ, ನೋಡಪ್ಪ ಇದೆಯಲ್ಲ ಯಾವುದು ಸಮುದ್ರದಲ್ಲಿ ಕೆಲವು ಕಡೆಗೆಲ್ಲ ಜಾಗ ಇದೆ, ಅಲ್ಲೇನಾಗತ್ತೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ನೀರ್ಗಲ್ಲು, ನೀರ್ಗಲ್ಲು ಅಂತ ಹೇಳಿದ್ರೆ ಐಸ್ ಆಗೋದು, ನೀರೇನೆ ಇದೆಯಲ್ಲ ಅದು, ಇದರಿಂದಾಗಿ ಕೋಲ್ಡ್ ಜಾಸ್ತಿಯಾಗಿ ಅಲ್ಲಿ ನೀರ್ಗಲ್ಲಾಗತ್ತೆ ಕಲ್ಲು. ಹೀಗಾಗಿ ಏನಾಗತ್ತೆ ಅಂತ ಹೇಳಿದ್ರೆ ಆ ಕಲ್ಲಿಗೆ ಒಂದು ಆಕಾರ ಇರುತ್ತೆ, ನೀರ್ಗಲ್ಲಿಗೆ ಒಂದು ಆಕಾರ ಇರುತ್ತೆ, ಆದರೆ ನೀರಿಗೆ ಆಕಾರ ಇಲ್ಲ, ಅದೇ ನೀರೇನೆ ನೀರ್ಗಲ್ಲಾಗತ್ತೆ. ಅದು ನೀರ್ಗಲ್ಲಾದಾಗ ಅದಕ್ಕೆ ಆಕಾರ ಇದೆ, ಅದು ನೀರಾದಾಗ ಅದಕ್ಕೆ ಆಕಾರ ಇಲ್ಲ, ಆವಿ ಆದಾಗ ಅದಕ್ಕೆ ಆಕಾರ ಇಲ್ಲ. ಇವರಿಗೆ ಅಂದರೆ ಇದನ್ನು ಈ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಬಹಳ ಕಷ್ಟ ಇತ್ತು ಆಗಿನ ಕಾಲದಲ್ಲಿ, ಆದರೆ ಶ್ರೀರಾಮಕೃಷ್ಣರು ತಿಳಿಸಿ ಹೇಳ್ತಕ್ಕಂಥ ಕ್ರಮ, ಅದರಿಂದಾಗಿ ಇವನಿಗೆಲ್ಲ ಈ ವಿಚಾರಗಳೆಲ್ಲ ಅರ್ಥವಾಗಲಿಕ್ಕೆ ಪ್ರಾರಂಭವಾಯಿತು. ಹೀಗಾಗಿ ಶ್ರೀರಾಮಕೃಷ್ಣರು ಇದನ್ನು ಹೇಳಿದ ಕೊನೆಯಲ್ಲಿ ಅವನಿಗೆ ನಿಧಾನ ಬರ್ತಾ ಬರ್ತಾ ಅವನಿಗೆ ಈ ವಿಚಾರ ಕೂಡ ಅರ್ಥವಾಯಿತು. ಅಂದರೆ ಪರಮಾತ್ಮ ಹೇಗೆ ಕೂಡ ಇರಲಿಕ್ಕೆ ಸಾಧ್ಯ, ನಮ್ಮ ಮನಸ್ಸಿನಿಂದ ಪರಮಾತ್ಮನನ್ನು ನಾವು ಸೀಮಿತಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ತಿಳುವಳಿಕೆ ಇದೆಯಲ್ಲ ಅದರ ಮೂಲಕ ಪರಮಾತ್ಮನನ್ನು ನಾವು ಸೀಮಿತಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ಇದು ಶ್ರೀರಾಮಕೃಷ್ಣ ಹೇಳ್ತಕ್ಕಂಥದ್ದು. ಆಮೇಲಿಂದ ಅದಾದ್ಮೇಲೆ ಶ್ರೀರಾಮಕೃಷ್ಣರು ನಿಧಾನವಾಗಿ ಅವನ ಹತ್ರ ಮಾತನಾಡ್ತಾರೆ, ಅವನು ಮಾಸ್ಟರ್ ಮಾಷೆ ಹೇಳ್ತಾನೆ, ಜನ ಎಲ್ಲ ಆಯಿತು ನಿರಾಕಾರ ಇದು ಮಾಡ್ತಾರೆ, ಆಮೇಲೆ ಕೆಲವರು ಸಾಕಾರ ಕೂಡ ಪರಮಾತ್ಮ ಅಂತ ಹೇಳ್ತಾರೆ, ಆದರೆ ಈ ಮಣ್ಣಿನ ಮೂರ್ತಿಯಲ್ಲಿ ಹಾಗೆ ಪೂಜೆ ಮಾಡ್ತಾರೋ ಜನ ಗೊತ್ತಿಲ್ಲ ನನಗೆ, ನಾವು ಅವರಿಗೆ ತಿಳಿಸಿ ಹೇಳಬೇಕು ಪರಮಾತ್ಮ ಮಣ್ಣಲ್ಲೆಲ್ಲ ಇಲ್ಲ ಅಂತೇಳಿ. ಶ್ರೀರಾಮಕೃಷ್ಣ ಹೇಳ್ತಾರೆ, ನೀನು ಯಾಕೆ ಅದನ್ನ ಮಣ್ಣಿನ ಮೂರ್ತಿ ಅಂತ ತಿಳ್ಕೊಳ್ತೀಯ, ಅದು ಚಿನ್ಮಯ, ಚೈತನ್ಯ ಇದೆ ಅದರಲ್ಲಿ. ಅವರಿಗೆ ತಿಳಿಸಿ ಹೇಳ್ತಕ್ಕಂಥ, ನೋಡು ಪರಮಾತ್ಮನನ್ನು ಪೂಜೆ ಮಾಡಲಿಕ್ಕೆ ಹೋಗ್ತಾನಲ್ಲ ಭಕ್ತ, ಅವನು ಆ ಭಕ್ತ ಆ ಮಣ್ಣಿನ ಪ್ರತಿಮೆಯನ್ನು ಪೂಜೆ ಮಾಡುವಾಗ ಹೇ ಮಣ್ಣೆ ಹೇ ಕಲ್ಲೆ ಅಂತ ಹೇಳೋದಿಲ್ಲ, ಅವನು ಹೇಳ್ತಾನೆ ಹೇ ಪರಮಾತ್ಮ ಅಂತ ಹೇಳ್ತಾನೆ. ಹಾಗಾಗಿ ಅದೊಂದು ಮಾಧ್ಯಮ ಅಷ್ಟೇನೆ, ಪರಮಾತ್ಮನನ್ನು ಪೂಜೆ ಮಾಡಲಿಕ್ಕೆ ಅದೊಂದು ಮಾಧ್ಯಮ ಅಷ್ಟೇನೆ. ಆಮೇಲೆ ನಿಧಾನವಾಗಿ ಅವನಿಗೆ ಗೊತ್ತಾಗ್ತಾ ಹೋಗುತ್ತೆ, ಪರಮಾತ್ಮ ಅಂತ ಹೇಳಿದ್ರೆ ನಾವು ತಿಳ್ಕೊಂಡ ಹಾಗೆ ಅಷ್ಟೇ ಅಲ್ಲ, ದೇವಸ್ಥಾನದಲ್ಲಿ ನಾವು ಹೋಗಿ ಪೂಜೆ ಮಾಡ್ತೇವೆ ಸರಿ, ಆದರೆ ಆ ಪರಮಾತ್ಮ ಸರ್ವವ್ಯಾಪಿಯಾಗಿದ್ದನ್ನು ನಿಧಾನವಾಗಿ ಅರ್ಥವಾಗುತ್ತೆ. ಶ್ರೀರಾಮಕೃಷ್ಣರ ಸಂಘದಿಂದ ಅವನಿಗೆ ಇದರದೆಲ್ಲ ಜ್ಞಾನೋದಯವಾಗ್ತಾ ಹೋಗುತ್ತೆ ಮಹೇಂದ್ರನಾಥ ಗುಪ್ತನಿಗೆ. ಅದಾದ್ಮೇಲೆ ಆ ಮೊದಲನೇ ಭೇಟಿಯಲ್ಲೇ ಶ್ರೀರಾಮಕೃಷ್ಣರು ಅವನಿಗೆ ಅವರ ಹತ್ರ ಈ ಅವನ ಜೀವನದಲ್ಲಿ ಇದ್ದಂಥ ಕೆಲವು ಸಮಸ್ಯೆಗಳೆಲ್ಲ ಇದೆಯಲ್ಲ ಅದನ್ನೆಲ್ಲ ಅವನು ಕೇಳ್ತಾನೆ. ಮೂರು ನಾಲ್ಕು ಪ್ರಶ್ನೆಗಳನ್ನು ಶ್ರೀರಾಮಕೃಷ್ಣರಲ್ಲಿ ಕೇಳ್ತಾರೆ. ಅವನು ಕೇಳುವಾಗ ಶ್ರೀರಾಮಕೃಷ್ಣರ ಹತ್ರ ಅವನು ಈ ಒಂದು ವಿಚಾರವನ್ನು ಕೇಳ್ತಾರೆ. ಏನಂತ ಹೇಳಿದ್ರೆ, ಶ್ರೀರಾಮಕೃಷ್ಣರಿಗೆ ಅವನು ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಏನು ಅಂತ ಹೇಳಿದ್ರೆ, ಒಂದು ನಿಮಿಷ, ಏನು ಮಾಡಿದರೆ ಭಗವಂತನ ಕಡೆ ಮನಸ್ಸು ಹರಿಯಲಾರಂಭಿಸುತ್ತದೆ? ಏನು ಭಗವಂತನ ಕಡೆ ಮನಸ್ಸು ಹರಿಬೇಕು ಅಂತ ಹೇಳಿದ್ರೆ ನಾವೇನು ಮಾಡಬೇಕು? ಇದು ಅವನ ಪ್ರಶ್ನೆ. ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಭಗವಂತನ ನಾಮಗುಣ ಕೀರ್ತನೆಯನ್ನು ಸರ್ವದಾ ಮಾಡುತ್ತಿರಬೇಕು. ಸತ್ಸಂಗ ಎಂದರೆ ಭಗವದ್ಭಕ್ತರ ಸಾಧು ಸತ್ಪುರುಷರ ಸಹವಾಸ ಆಗಾಗ ಮಾಡುತ್ತಿರಬೇಕು. ಮನಸ್ಸು ಹಗಲಿರುಳು ಸಂಸಾರದಲ್ಲಿ ಪ್ರಾಪಂಚಿಕ ಕೆಲಸಗಾರದಲ್ಲಿ ನಿರತವಾಗಿ ಬಿಟ್ಟರೆ ಅದು ಭಗವನ್ಮುಖವಾಗಲಾರದು. ಆಗಾಗ ನಿರ್ಜನ ಪ್ರದೇಶಕ್ಕೆ ಹೋಗಿ ಭಗವದ್ ಧ್ಯಾನದಲ್ಲಿ ತೊಡಗುವುದು ಅವಶ್ಯಕ. ಶ್ರೀರಾಮಕೃಷ್ಣರವರಿಗೆ ಈ ವಿಚಾರಗಳನ್ನು ಹೇಳ್ತಾರೆ. ಅಂದರೆ ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರತಿನಿತ್ಯದ ಕೆಲಸ ಕಾರ್ಯಗಳಲ್ಲಿ ನಿರತವಾಗಿಬಿಟ್ರೆ ಒಂದು ನಿಮಿಷ ಕೂತ್ಕೊಂಡು ಯೋಚನೆ ಮಾಡಲಿಕ್ಕೆ, ಚಿಂತನೆ ಮಾಡಲಿಕ್ಕೆ ಸಮಯ ಸಿಕ್ಕೋದಿಲ್ಲ. ಸಮಯ ಸಿಕ್ಕಿದ್ರೂ ನಮ್ಮ ಮನಸ್ಸು ಅದಕ್ಕೆ ತಯಾರಾಗಿರೋದಿಲ್ಲ. ಹಾಗಾಗಿ ಏನು ಮಾಡಬೇಕು? ಮಧ್ಯೆ ಮಧ್ಯೆ ಯಾವಾಗಾದರೂ ಸಮಯ ಸಿಕ್ಕಾಗ ಹೋಗಿ ನಿರ್ಜನದಲ್ಲಿ, ನಿರ್ಜನ ಅಂದರೆ ಅರ್ಥ ಏನು, ಬೇರೆ ಯಾವುದೇ ರೀತಿಯ ಯೋಚನೆ ಬರಬಾರ್ದು, ಆ ಒಂದು ಸ್ಥಿತಿಗೆ ಬರಬೇಕು. ಅಲ್ಲಿ ಹೋಗಿ ನಿನ್ನ ಪರಮಾತ್ಮನನ್ನು ಕರಿಬೇಕು, ಪರಮಾತ್ಮನ ಚಿಂತನೆಯನ್ನು ಮಾಡಬೇಕು. ಆಮೇಲೆ ಇನ್ನೊಂದು ಅಂತ ಹೇಳಿದ್ರೆ, ಸಾಲು ಸತ್ಪುರುಷರು ಯಾರು ಪರಮಾತ್ಮನ ಚಿಂತನೆಯನ್ನು ಮಾಡ್ತಾರೋ ಅಂಥವರ ಸಹವಾಸವನ್ನು ಮಾಡಬೇಕು. ಯಾಕೆಂತ ಹೇಳಿದ್ರೆ ನಮ್ಮ ಆಧ್ಯಾತ್ಮಿಕ ಸಂಸ್ಕೃತಿಯಲ್ಲಿ ಇದಿದೆ, ಆಧ್ಯಾತ್ಮಿಕ ಜೀವನಕ್ಕೆ ಬೀಜಪ್ರಾಯ ಅಂತ ಹೇಳಿದ್ರೆ ಸತ್ಸಂಗ. ಸತ್ಸಂಗ ಅನ್ನತಕ್ಕಂಥದ್ದು ಆಧ್ಯಾತ್ಮಿಕ ಜೀವನಕ್ಕೆ ಬೀಜಪ್ರಾಯ. ನಾವು ನೋಡ್ತೇವೆ, ಯಾವುದೇ ಮಹಾತ್ಮರಾದರೂ ಕೂಡ, ಯಾವುದೋ ಒಬ್ಬರು ಮಹಾಪುರುಷರು, ಯಾವುದೋ ಒಬ್ಬ ಸಂತರು, ಯಾರು ಅವರ ಸಂಪರ್ಕಕ್ಕೆ ಬಂದಾಗ ಅವರಲ್ಲಿ ಆಧ್ಯಾತ್ಮಿಕ ಜಾಗೃತಿ ಉಂಟಾಗತ್ತೆ. ಸತ್ಸಂಗ ಒಂದು ಅಂಥ ಒಂದು ವಿಚಾರದ ಒಂದು ಇದಕ್ಕೆ ವಲಯಕ್ಕೆ ಬಂದಾಗ ಅವರಲ್ಲಿ ಆಧ್ಯಾತ್ಮಿಕ ಜಾಗೃತಿ ಉಂಟಾಗುವುದನ್ನು ನಾವು ನೋಡ್ತೇವೆ. ಹಾಗಾಗಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ರು ಇದು. ಅದಾದ್ಮೇಲೆ ಸದಾ ಭಗವಂತನ ನಾಮಗುಣ ಕೀರ್ತನೆಯನ್ನು ಮಾಡ್ತಾ ಇರಬೇಕು ಅಂಥೇಳಿ ಶ್ರೀರಾಮಕೃಷ್ಣ ಹೇಳ್ತಾರೆ. ಅದಾದ್ಮೇಲೆ ಇವನು ಕೇಳ್ತಾನೆ, ಸಂಸಾರದಲ್ಲಿ ಯಾವ ರೀತಿಯಾಗಿ ಇರಬೇಕು? ನಮ್ಮಲ್ಲೆಲ್ಲ ಒಂದು ಕಲ್ಪನೆ ಇದೆ, ಏನಂತ ಹೇಳಿದ್ರೆ ಆಧ್ಯಾತ್ಮಿಕ ವ್ಯಕ್ತಿ ಆಗಬೇಕು ಅಂತ ಹೇಳಿದ್ರೆ ಎಲ್ಲವನ್ನ ಬಿಟ್ಟುಬಿಟ್ಟು ಸನ್ಯಾಸಿ ಆಗಬೇಕು, ಕಾವಿ ಬಟ್ಟೆಯನ್ನು ಹಾಕ್ಕೊಂಡು ಹಿಮಾಲಯದಲ್ಲಿ ಹೋಗಿ ತಪಸ್ಸು ಮಾಡಬೇಕು, ಆಗ ಮಾತ್ರ ನಾವು ಆಧ್ಯಾತ್ಮಿಕ ವ್ಯಕ್ತಿ ಆಗ್ತೇವೆ ಅಂತಕ್ಕಂಥ ಒಂದು ಭಾವನೆ ಇದೆ ನಮಗೆ. ಎಷ್ಟು ಮಾಡಿದ್ರು ಕೂಡ ನಾವು ಆ ಥರ ಯೋಚನೆ ಮಾಡ್ತೇವೆ. ಆದರೆ ಶ್ರೀರಾಮಕೃಷ್ಣರು ಆ ವಿಚಾರವನ್ನು ಹೇಳ್ತಿರಲಿಲ್ಲ. ಅವ್ರು ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ, ನೀನು ಹೇಗಾದರೂ ಮಾಡಿ ಮನಸ್ಸನ್ನು ಭಗವನ್ಮುಖಗೊಳಿಸು, ಎಲ್ಲಿದ್ದರೂ ಕೂಡ ನೀನು ಆಧ್ಯಾತ್ಮಿಕ ವ್ಯಕ್ತಿ ಆಗ್ತೀಯ ಅಂಥೇಳಿ. ಇಲ್ಲಿ ಮಾಸ್ಟರ್ ಮಹಾಶಯ ಪ್ರಶ್ನೆ ಅದೇನೆ ನೋಡಿ, ನಾವೆಲ್ಲ ಸಂಸಾರಿಗಳು, ನಾನು ಮದುವೆ ಆಗಿದ್ದೇನೆ, ಮಕ್ಕಳಿದ್ದಾರೆ, ಎಲ್ಲ ಇದ್ದಾರೆ, ಆಮೇಲೆ ಹೆಡ್ ಮಾಸ್ಟರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ, ಇದೆಲ್ಲದರ ಮಧ್ಯದಲ್ಲಿ ಈಗ ಹೇಗೆ ನಾನು ಪರಮಾತ್ಮನನ್ನು ಇದು ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಮಾಡೋದು, ಯಾವ ರೀತಿಯಾಗಿರಬೇಕು? ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡು, ಆದರೆ ಮನಸ್ಸನ್ನು ಮಾತ್ರ ಭಗವಂತನ ಪಾದಪದ್ಮಗಳಲ್ಲಿ ಇಡು. ಎಲ್ಲ ಕೆಲಸ ಮಾಡು, ಗೊತ್ತಾಯ್ತಲ್ಲ. ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ ನೋಡು ಏನು ಅಂತ ಹೇಳಿದ್ರೆ, ಎಲ್ಲರೊಡನೆ ಎಂದರೆ ಹೆಂಡತಿ, ಮಕ್ಕಳು, ತಂದೆ ತಾಯಿ ಇವರೊಡನೆ ಇರು, ಅವರ ಸೇವೆ ಮಾಡು, ಅವರೆಲ್ಲ ನಿನ್ನ ಪರಮ ಆಪ್ತರೆಂದೇ ಕಾಣು. ಆದರೆ ಮಾತ್ರ ಅವರಾರು ನಿನಗೆ ಸೇರಿದವರಲ್ಲ ಎಂಬ ನಿನ್ನ ಹೃದಯಾಂತರಾಳದಲ್ಲಿ ಈ ಒಂದು ವಿಷಯ ಎಂಬುದು ನಿನ್ನ ಹೃದಯಾಂತರಾಳದಲ್ಲಿ ನೆಲೆಸಿರಲಿ. ಎಲ್ಲರ ಜೊತೆಗಿರ್ತೇವೆ, ಅಲ್ವೇ? ಈಗ ನೋಡಿ, ನಾವು ಈ ಪ್ರಪಂಚಕ್ಕೆ ಬರುವಾಗ ಯಾರ ಜೊತೆಗೂ ಬರಲಿಲ್ಲ, ಹೋಗುವಾಗಲೂ ಕೂಡ ಯಾರ ಜೊತೆಗೂ ಬರೋದಿಲ್ಲ. ಯಾರಾದರೂ ನಮ್ಮ ಜೊತೆಗಿದ್ರೆ ಆ ಪರಮಾತ್ಮ ಮಾತ್ರ ಆತ್ಮರೂಪದಲ್ಲಿ ನಮ್ಮ ಜೊತೆಗಿರ್ತಾನೆ, ಅವನೊಪ್ಪ ನಮ್ಮ ಜೊತೆಗಿರ್ತಾನೆ ಎಲ್ಲ ಕಡೆಗೆ. ಇದೇ ಶ್ರೀರಾಮಕೃಷ್ಣ ಹೇಳೋದು. ಆಮೇಲೆ ಇನ್ನೊಂದು ವಿಚಾರ ಹೇಳ್ತಾರೆ ಅವರು, ನೋಡು ಈ ಸಂಸಾರ ಅಂತ ನೀನು ಹೇಳ್ತೀರಿ, ಇದು ನನ್ನ ಸಂಸಾರ ಅಂತ ಹೇಳ್ತೀರ, ಹೇಗೆ ನಿನ್ನದೋದು? ಪರಮಾತ್ಮ ನಿನಗೆ ಕೊಟ್ಟಿದ್ದಾನೆ, ಯಾವಾಗಲೂ ತಿಳ್ಕೊ ಇದನ್ನ, ಪರಮಾತ್ಮ ನಿನಗೆ ಕೊಟ್ಟಿದ್ದ ಸಂಸಾರ ಅಂತ ಹೇಳಿ ತಿಳ್ಕೊಂಡು ನೀನು ಎಲ್ಲರ ಸೇವೆಯನ್ನು ಮಾಡು. ಅದರ ಅರ್ಥ ಸೇವೆಯನ್ನು ಮಾಡೋದು ಅಂತ ಹೇಳಿ ಎಲ್ರಿಗೂ ಹೋಗಿ ಪ್ರಣಾಮ ಮಾಡೋದು ಅಂತ ಹೇಳಿ ಅಲ್ಲ, ಆ ಭಾವನೆಯಿಂದ ನಿನ್ನ ಕರ್ತವ್ಯಗಳನ್ನು ಪ್ರತಿಯೊಬ್ಬರ ಕಡೆಗೆ, ತಂದೆ ತಾಯಿಗಳು, ಹೆಂಡತಿ, ಆಮೇಲೆ ಪತಿ, ಅದಾದ್ಮೇಲೆ ಅದೇ ರೀತಿಯಾಗಿ ಮಕ್ಕಳು, ಅವರೆಲ್ಲ ಯಾವ ರೀತಿಯಾಗಿ ನೋಡ್ಕೊಳ್ಬೇಕು, ಅಕ್ಕ ತಂಗಿ ಅಣ್ಣ ತಮ್ಮ ಇವರೆಲ್ಲ ಇರ್ತಾರಲ್ಲ, ಅವ್ರನ್ನೆಲ್ಲ ಅವರು ನಮ್ಮ ಕರ್ತವ್ಯ ಏನಿದೆ ಆ ಕರ್ತವ್ಯಗಳನ್ನು ಮಾಡಬೇಕು. ಆದರೆ ಭಾವನೆ ಯಾವ ರೀತಿಯಾಗಿರಬೇಕು, ಇವರೆಲ್ಲ ಪರಮಾತ್ಮನಿಗೆ ಸೇರಿದವರು, ನಾನು ನನ್ನ ಸಂಸಾರ ಅಂತ ಹೇಳಬೇಡ, ಆ ಮಮಕಾರವನ್ನು ಅದರಲ್ಲಿ ಇಟ್ಕೋಬೇಡ. ಯಾಕೆಂತ ಹೇಳಿದ್ರೆ ದುಃಖಕ್ಕೆ ಕಾರಣ ಅದು, ಎಲ್ರಿಗೂ ಕೂಡ ಗೊತ್ತಿದೆ. ಇದರಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಯಾವುದು? ಯಕ್ಷ ಪ್ರಶ್ನೆಯಲ್ಲಿ ಯಕ್ಷ ಧರ್ಮರಾಜನಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಈ ಜಗತ್ತಿನಲ್ಲಿ ಅತ್ಯಂತ ಆಶ್ಚರ್ಯಕರವಾಗಿರತಕ್ಕಂಥದ್ದು ಯಾವುದು? ಅಹನ್ಯಹನಿ ಭೂತಾನಿ ಗಚ್ಚಂತಿ ಯಮಾಲಯಂ ಶೇಷಾ ಸ್ಥಿರಮಿಚ್ಛಂತಿ ಕಿಮಾಶ್ಚರ್ಯ ಮತಃಪರಂ. ಗೊತ್ತಾಯ್ತು, ನಾವು ಪ್ರತಿ ದಿವಸ ನೋಡ್ತೇವೆ ಒಬ್ಬರಲ್ಲ ಒಬ್ಬರು ಸಾಯ್ತಾ ಇರ್ತಾರೆ, ಆದರೆ ಬದುಕಿರೋರು ಏನು ತಿಳ್ಕೊಳ್ತಾರೆ ಅಂತ ಹೇಳಿದ್ರೆ, ನಾನು ಸಾಯೋದಿಲ್ಲ ಅಂತೇಳಿ. ಈ ಜಗತ್ತಿನಲ್ಲಿ ನಾವು ನೋಡ್ತೀವಲ್ಲ ಈ ಭ್ರಷ್ಟಾಚಾರ ಇರ್ಬೋದು, ಅದು ಅದಕ್ಕೆಲ್ಲ ಕಾರಣ ಏನು? ಜನ ತಿಳ್ಕೊಂಡಿದ್ರೆ ನಾನು ಯಾವಾಗಲೂ ಇರ್ತೇನೆ ಅಂಥೇಳಿ, ಸಣ್ಣ ಸಣ್ಣ ವಿಷಯದಲ್ಲಿ ಕೂಡ ಇದು ನನ್ನದು ಅಂತಕ್ಕಂಥ ಒಂದು ಮನೋಭಾವ ಬಂದ್ಬಿಡತ್ತೆ. ಅದರ ಅರ್ಥ ಏನು? ನಾನು ಯಾವಾಗಲೂ ಇರ್ತೇನೆ ಅಂತೇಳಿ ಅರ್ಥ. ಶ್ರೀರಾಮಕೃಷ್ಣ ಹೇಳ್ತಾರೆ, ನೋಡಪ್ಪ, ಯಮ ಒಂದ್ಸಲ ನಿನ್ನ ಕಡೆ ದೃಷ್ಟಿ ಆಯಿಸ್ದ ಅಂತ ಹೇಳಿದ್ರೆ ನಿನಗೆ ಎಷ್ಟೇ ಪ್ರಿಯರಾಗಿರ್ಬೋದು ಎಲ್ಲರನ್ನು ಬಿಟ್ಟು ಹೋಗ್ಬೇಕಾಗತ್ತೆ, ಹಾಗೆ ಬೇರೆಯವರು ಕೂಡ ನಿನ್ನ ಬಿಟ್ಟು ಹೋಗ್ಬೇಕಾಗತ್ತೆ, ಎಷ್ಟೇ ಆಸ್ತಿ ಪಾಸ್ತಿ ಏನು ಬೇಕಾದರೂ ಎಲ್ಲವನ್ನು ಬಿಟ್ಟು ಹೋಗ್ಬೇಕಾಗತ್ತೆ. ಸೊ ಹಾಗಾಗಿ ಇದೆಲ್ಲ ಯಾರು ನಿರ್ಧಾರ ಮಾಡೋದು? ನಾವು ಎಲ್ಲಿ ಜನ್ಮಿಸ್ತೇವೆ, ಆಮೇಲೆ ಹೇಗೆ ದೊಡ್ಡವರಾಗ್ತೇವೆ, ಆಮೇಲೆ ಯಾವಾಗ ಇಲ್ಲಿಂದ ಹೋಗ್ತೇವೆ, ಇದನ್ನೆಲ್ಲ ನಿರ್ಧಾರ ಮಾಡೋದು ಯಾರು? ಪರಮಾತ್ಮ ತಾನೇ, ನಮ್ಮ ಕೈಲಿಲ್ಲ, ನಮ್ಮ ಕಂಟ್ರೋಲ್ ಇಲ್ಲ. ಹಾಗಾಗಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ರು, ಇದೆಲ್ಲವೂ ಕೂಡ ಪರಮಾತ್ಮನದೇ ಅಂತ ಹೇಳಿ ತಿಳ್ಕೊಂಡು ಆ ದೃಷ್ಟಿಯಿಂದ ನೀನು ಸೇವೆಯನ್ನು ಮಾಡು ಅಂತ ಹೇಳ್ತಾರೆ. ಅದಾದ್ಮೇಲೆ ಶ್ರೀರಾಮಕೃಷ್ಣ ಇನ್ನೊಂದು ವಿಚಾರವನ್ನು ಹೇಳ್ತಾರೆ, ಯಾವ ಥರ ಮಾಡೋದು ಅಂತ ಹೇಳಿದ್ರೆ, ಶ್ರೀಮಂತರ ಮನೆಯ ದಾಸಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುತ್ತಾಳೆ, ಆದರೆ ಆಕೆಯ ಮನಸ್ಸು ಮಾತ್ರ ಹಳ್ಳಿಯಲ್ಲಿರುವ ತನ್ನ ಮನೆ ಕಡೆಗೆ. ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತೇಳಿ. ಗೊತ್ತಾಯ್ತಲ್ಲ, ನಮ್ಮನೆ ಇರೋದಲ್ಲಿ. ಆ ವಿಚಾರವನ್ನು ಯಾವಾಗಲೂ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು, ಪರಮಾತ್ಮನಿಗೆ ಸೇರಿದವನು ನಾನು, ಇದೆಲ್ಲ ಇದೆ, ಇದಕ್ಕೆಲ್ಲ ಒಂದು ಕರ್ತವ್ಯ ಇದೆ, ನಾನು ಏನೇನು ಕೆಲಸ ಮಾಡಬೇಕು ಎಲ್ಲ ಮಾಡಬೇಕು, ಅದರರ್ಥ ಇದನ್ನೆಲ್ಲ ನೆಗ್ಲೆಕ್ಟ್ ಮಾಡಬೇಕು ಅಂತ ಹೇಳಿ ಅಲ್ಲ, ಆದರೆ ಇದನ್ನೆಲ್ಲ ನೋಡ್ಕೊಳ್ಬೇಕು. ಆದರೆ ಮಾಡುವಾಗ ಮನಸ್ಸಿನಲ್ಲಿ ವಿಚಾರ ಇರಬೇಕು ಏನು ಅಂತ ಹೇಳಿದ್ರೆ, ಪರಮಾತ್ಮನ ಮೂಲಕ ನಮಗೆ ಅವರಿಗೆ ಸಂಬಂಧ, ಪರಮಾತ್ಮನ ಪ್ರೀತಿ ಇದೆ, ಭಕ್ತಿ ಇದೆ ನಮ್ಮಲ್ಲಿ, ಅದಕ್ಕೋಸ್ಕರ ನಾವೇನು ಮಾಡ್ತೇವೆ, ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತೇವೆ ನಾವು ಆ ಕಾರಣಕ್ಕೋಸ್ಕರ. ಆಗ ಒಂದು ವೇಳೆ ಹೋದರೂ ಕೂಡ ಪರಮಾತ್ಮ ಅವನು ತಗೊಂಡೋದ ಅಂತ ನಾವು ಹೇಳ್ತೇವೆ ಅಲ್ವೇ? ಆ ಒಂದು ಮನೋಭಾವ ಬರ್ತದೆ, ದುಃಖ ಇರೋದಿಲ್ಲ. ಆಮೇಲೆ ನಮ್ಮ ಕೆಲಸ ಕಾರ್ಯಗಳನ್ನು, ಕರ್ತವ್ಯಗಳನ್ನು ಕೂಡ ಭಾಳ ಚೆನ್ನಾಗಿ ನಾವು ಮಾಡ್ತೇವೆ, ಯಾರತ್ರ ಅಶಾಂತಿ ಬರೋದಿಲ್ಲ. ಈ ದೃಷ್ಟಿಯನ್ನು ಇಟ್ಕೊಂಡು ನಾವು ಮಾಡ್ಬೋದು. ಅದಾದಮೇಲೆ ಶ್ರೀರಾಮಕೃಷ್ಣ ನೋಡಿ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾರೆ. ಆಮೆ ನೀರಿನಲ್ಲಿ ಈಜಾಡುತ್ತಿರುತ್ತದೆ, ಆದರೆ ಅದರ ಮನಸ್ಸಲ್ಲಿ ಗೊತ್ತೇ, ತನ್ನ ಮೊಟ್ಟೆಗಳಿರುವ ದಡದಲ್ಲಿ. ಗೊತ್ತಾಯ್ತಲ್ಲ, ಅದ್ರ ಕಡೆಗೆ ಮನಸ್ಸಿರ್ತದೆ, ನೀರಿನಲ್ಲಿ ಇರ್ತದೆ, ಅದು ಈಜಾಡ್ತಾ ಇರ್ತದೆ, ಎಲ್ಲ ಮಾಡ್ತಾ ಇರ್ತದೆ, ಆದರೆ ಮನಸ್ಸು ಮಾತ್ರ ಆ ದಡದಲ್ಲಿ ಮೊಟ್ಟೆ ಹಾಕಿರ್ತದೆ, ಅದರ ಮೇಲೆ ಇರ್ತದೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ನೋಡು ನಿನ್ನ ಮೂಲ ಕೂಡ ಪರಮಾತ್ಮ, ನೀನೆಲ್ಲವನ್ನು ಮಾಡು. ಗೊತ್ತಾಯ್ತಲ್ಲ, ಆದರೆ ಮನಸ್ಸಿನಲ್ಲಿ ಯಾವಾಗಲೂ ಜ್ಞಾಪಕ ಇಟ್ಕೋ, ನೀನು ಪರಮಾತ್ಮನಿಗೆ ಸೇರಿದವನು, ಆ ದೃಷ್ಟಿಯಿಂದ ನೀನು ಕೆಲಸವನ್ನು ಮಾಡು. ಅದಾದ್ಮೇಲೆ ಇನ್ನೊಂದು ವಿಚಾರವನ್ನು ಹೇಳ್ತಾರೆ, ಮೊದಲು ಕೈಗೆ ಎಣ್ಣೆ ಸವರಿಕೊಂಡು ಹಲಸಿನ ಹಣ್ಣು ಬಿಡಿಸಬೇಕು, ಇಲ್ಲದಿದ್ದರೆ ಕೈಗೆ ಅಂಟು ಹತ್ತಿಕೊಂಡು ಬಿಡುತ್ತದೆ. ಭಗವದ್ಭಕ್ತಿ ಎಂಬ ಎಣ್ಣೆಯನ್ನು ಮೊದಲು ಹವಣಿಸಿಕೊಂಡು ಬಳಿಕ ಸಾಂಸಾರಿಕ ಕೆಲಸ ಕಾರ್ಯಗಳಲ್ಲಿ ಕೈ ಇಡಬೇಕು. ಗೊತ್ತಾಯ್ತಲ್ಲ, ಕೈಗೆ ಎಣ್ಣೆ ಹಚ್ಕೊಳ್ಬೇಕು, ಆಮೇಲೆ ಹಲಸಿನ ಹಣ್ಣು ಮುಟ್ಟು, ಇಲ್ಲದೇ ಇದ್ರೆ ಅದರ ಅಂಟು ಹಚ್ಕೊ ಕೈಗೆ ಇಟ್ಕೊಂಡ್ಬಿಡ್ತದೆ, ಆಮೇಲೆ ಅದನ್ನು ಬಿಡಿಸೋದು ಭಾಳ ಕಷ್ಟ ಆಗ್ತದೆ. ಹಾಗೇನೆ ಭಗವದ್ಭಕ್ತಿ ಅನ್ನತಕ್ಕಂಥ ನಮ್ಮಲ್ಲಿದ್ರೆ, ಈ ಪರಮಾತ್ಮನಿಗೆ ಎಲ್ಲವೂ ಸೇರಿದು ಅನ್ನತಕ್ಕಂಥ ಶ್ರದ್ಧಾಭಕ್ತಿ ಬಂತು ಅಂತ ಹೇಳಿದ್ರೆ, ನಂತರ ಏನು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ, ಯಾರ ಜೊತೆಗೆ ಇದು ಮಾಡಿ, ನಮಗೇನು ತೊಂದರೆ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ, ಯಾವಾಗ ನಾವು ಅವ್ರನ್ನ ಕಳ್ಕೊಳ್ತೀವೋ, ಕಳ್ಕೊಂಡಾಗಲೂ ಕೂಡ ನಾವು ಅಂದ್ಕೊಳ್ತೇವೆ ಪರಮಾತ್ಮನ ಇಚ್ಛೆ ನಮ್ಮ ಜೊತೆಗಿದ್ರು ಇಷ್ಟು ದಿವಸ ಪರಮಾತ್ಮ ಇಚ್ಛೆ, ಈಗ ಹೋದ್ರೂ ಅದು ಕೂಡ ಪರಮಾತ್ಮ ಇಚ್ಛೆ. ಅದು ಅಧಿಕಾರ ಆಗಿರಬಹುದು ಅಥವಾ ಆಸ್ತಿ ಪಾಸ್ತಿ ಯಾವುದು ಕೂಡ, ಈ ಒಂದು ಭಾವನೆ ಅಂದ್ರೆ ಶಾಂತಿಯಿಂದ ನಾವಿರಬೇಕಾದ್ರೆ ಏನು ಮಾಡಬೇಕು ಅಂತೇಳಿ. ಅದಾದ್ಮೇಲೆ ಶ್ರೀರಾಮಕೃಷ್ಣನಿಗೆ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾನೆ, ಭಗವಂತನನ್ನು ದರ್ಶನ ಮಾಡಲಾಗುವುದೇ? ಎಲ್ರಿಗೂ ಕೂಡ ಈ ಒಂದು ಪ್ರಶ್ನೆ ಬರ್ತದೆ, ಒಂದಲ್ಲ ಒಂದು ಸಮಯದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಈ ಪ್ರಶ್ನೆ ಬರುತ್ತೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಹೌದು ನಿಸ್ಸಂದೇಹವಾಗಿ ಆಗಾಗ ಏಕಾಂತವಾಸ, ಆತನ ನಾಮಗುಣ ಕೀರ್ತನೆ, ವಸ್ತು ವಿಚಾರ, ಈ ಸಾಧನೆಗಳನ್ನೆಲ್ಲ ಅವಲಂಬಿಸಬೇಕಾಗುತ್ತದೆ. ವಸ್ತು ವಿಚಾರ, ಶಾಸ್ತ್ರಗಳಲ್ಲಿ ಇದರ ಬಗ್ಗೆ ತುಂಬ ಹೇಳ್ತಾರೆ. ವಿಚಾರ, ವಿವೇಕ, ವಿವೇಕ ಅಂತ ಹೇಳಿದ್ರೆ ಅರ್ಥ ಏನು? ಯಾವುದು ಶಾಶ್ವತವಾದದ್ದು, ಯಾವುದು ಅಶಾಶ್ವತವಾದದ್ದು. ಈ ವಿಚಾರಗಳನ್ನು ನಾವು ಮಾಡ್ತಾ ಹೋದಾಗ ನಮಗೆ ಒಂದು ವಿಚಾರ ಗೊತ್ತಾಗುತ್ತೆ ಏನು ಅಂತ ಹೇಳಿದ್ರೆ, ಏನು ನೋಡ್ತೇವೆ ನಮ್ಮ ಕಣ್ಣಿಂದ, ನಮ್ಮ ಇಂದ್ರಿಯಗಳಿಂದ ಯಾವ್ಯಾವುದನ್ನು ನಾವು ಗ್ರಹಿಸ್ತೇವೋ ಅದೆಲ್ಲವೂ ಕೂಡ ಅಶಾಶ್ವತವಾಗಿದ್ದು ಅನ್ನತಕ್ಕಂಥದ್ದು ಗೊತ್ತಾಗುತ್ತೆ. ದೊಡ್ಡ ಬಂಡೆ ಇದೆ ಅಂತ ಇಟ್ಕೊಳ್ಳಿ, ನೂರಾರು ವರ್ಷಗಳಿಂದ ಇದೆ ಅಂತ ಹೇಳ್ತೇವೆ, ಆದರೆ ಒಂದು ದಿವಸ ಬರುತ್ತೆ ಅದು ನಿಧಾನವಾಗಿ ಕರಗಿ ಹೋಗ್ಬೇಕು ಆ ಬಂಡೆ ಕೂಡ. ಈ ಪ್ರಪಂಚದಲ್ಲಿ ಯಾವುದೂ ಕೂಡ, ಈ ಹಿಮಾಲಯ ಪರ್ವತ ಅಂತ ನಾವು ಹೇಳ್ತೇವೆ, ಆಮೇಲೆ ಈಗೆಲ್ಲ ಶಾಸ್ತ್ರಕಾರರೆಲ್ಲ ಹೇಳ್ತಾರೆ, ವಿಜ್ಞಾನಿಗಳೆಲ್ಲ ಹೇಳ್ತಾರೆ, ಒಂದು ಕಾಲದಲ್ಲಿ ಸಮುದ್ರ ಇತ್ತು ಅಂತ ಹೇಳಿ. ಅಂದ್ರೆ ನೋಡಿ, ಹಾಗಾಗಿ ಇಷ್ಟೆಲ್ಲ ಇರುವಾಗ ಬದಲಾಗ್ತಾ ಇರತಕ್ಕಂಥದ್ದು ಎಲ್ಲವೂ ಕೂಡ, ಆದರೆ ಯಾವುದಾದ್ರೂ ಒಂದು ಶಾಶ್ವತವಾಗಿರ್ತಕ್ಕಂಥದ್ದಿದ್ರೆ ಅದು ಪರಮಾತ್ಮ ಮಾತ್ರ, ಪರಮಾತ್ಮ ವಸ್ತು ಮಾತ್ರ ಶಾಶ್ವತ. ಈ ವಿಚಾರ ಮಾಡ್ತಾ ಇದ್ರೆ ನಿಧಾನವಾಗಿ ಈ ಬದಲಾವಣೆ ಎಲ್ಲ ಇದೆಯಲ್ಲ ಅದು ನಮ್ಮ ಮೇಲೆ ಯಾವುದೇ ರೀತಿಯ ಪ್ರಭಾವವನ್ನು ಬೀರೋದಿಲ್ಲ ಅಂತೇಳಿ. ಚೇಂಜಸ್ ಅಂತ ಹೇಳಿದೆಯಲ್ಲ, ಎಲ್ಲ ಚೇಂಜ್ ಆಗ್ತಾ ಇರ್ತದೆ, ಆದರೆ ನಮ್ಮ ಮೇಲೆ ಅದರದ್ದೇನು ಪ್ರಭಾವ ಬೀರೋದಿಲ್ಲ ನಮಗೆ ಈ ಭಾವನೆ ಇದ್ರೆ. ಅದಾದ್ಮೇಲೆ ಶ್ರೀರಾಮಕೃಷ್ಣರು ಹತ್ರ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾನೆ, ಏನು ಅಂತ ಹೇಳಿದ್ರೆ, ಯಾವ ಮಾನಸಿಕ ಅವಸ್ಥೆಯಲ್ಲಿ ಆತನ ದರ್ಶನ ದೊರೆಯುತ್ತದೆ? ಪರಮಾತ್ಮನ ನೋಡಬೇಕು ಅಂತ ಹೇಳಿದ್ರೆ ಮಾನಸಿಕ ಅವಸ್ಥೆ ಹೇಗಿರಬೇಕು ಪರಮಾತ್ಮನ ದರ್ಶನವನ್ನು ಮಾಡಬೇಕಾದ್ರೆ? ಶ್ರೀರಾಮಕೃಷ್ಣ ಹೇಳ್ತಾರೆ ಏನು ಅಂತ ಹೇಳಿದ್ರೆ, ಅತ್ಯಂತ ವ್ಯಾಕುಲನಾಗಿ ಅತ್ತರೆ ಆತನ ದರ್ಶನ ಪಡೆಯಲು ಸಾಧ್ಯ. ಹೆಂಡತಿ ಮಕ್ಕಳಿಗಾಗಿ ಜನ ಬಿಂದಿಗೆ ತುಂಬಾ ಕಣ್ಣೀರು ಸುರಿಸುತ್ತಾರೆ, ಕಣ್ಣೀರು ಸಾಗರದಲ್ಲೇ ತೇಲಾಡಿಬಿಡುತ್ತಾರೆ ಹಣಕ್ಕಾಗಿ. ಆದರೆ ಭಗವಂತ ಬೇಕೆಂದು ಯಾರು ತಾನೇ ಕಣ್ಣೀರಿಡುತ್ತಾರೆ? ಸಹಜ ಕರೆಯಿಂದ ಆತನನ್ನು ಕರೆಯಬೇಕು. ವ್ಯಾಕುಲತೆ ಮನಸ್ಸು, ನನಗಿನ್ನೇನು ಬೇಡ, ಕೇವಲ ಪರಮಾತ್ಮನ ದರ್ಶನವನ್ನು ಮಾಡಬೇಕು ಅಂತ ಹೇಳಿ ಪರಮಾತ್ಮನನ್ನೇ ಕರೀತೇವಾ? ಅದೊಂದು ದೊಡ್ಡ ಪ್ರಶ್ನೆ. ನಿನ್ನೆ ಸಾಯಂಕಾಲ ಇಲ್ಲಿ ಪ್ರಶ್ನೋತ್ತರಕ್ಕೆ ಬಂದಾಗ ಇಂಗ್ಲಿಷ್ದೊಂದು ಗ್ರೂಪ್ ಇತ್ತು, ಅಲ್ಲಿ ಇದೇ ಒಂದು ಪ್ರಶ್ನೆ ಬಂದಿತ್ತು. ಬಂದಾಗ ಕೊನೆಗೆ ನಾನು ಒಂದು ಸಣ್ಣ ಉದಾಹರಣೆಯನ್ನು ಕೊಟ್ಟೆ, ಯಾವುದೋ ಒಂದು ಪುರಾಣದಲ್ಲಿ, ಯಾವ ಪುರಾಣದಲ್ಲಿ ಅಂತ ಹೇಳಿ ಗೊತ್ತಿಲ್ಲ, ಒಂದು ಕಡೆಗೆ ರಾಮನಾಮ ಸಂಕೀರ್ತನೆಯನ್ನು ಮಾಡ್ತಾ ಇದ್ರಂತೆ ಜನ. ಅತ್ಯಂತ ಅವರು ನೋಡಿದ್ರೆ ಎಂಥ ಒಂದು ಶ್ರದ್ಧೆ, ಪರವಶರಾಗಿ ಇದು ಮಾಡ್ತಾ ಇದ್ರು. ಎಷ್ಟೋ ವರ್ಷಗಳು ನಡೀತಾ ಇದೆ. ಒಂದ್ಸಲ ಮಹಾವೀರ ಹನುಮಾನ್ ಅಲ್ಲಿ ಆ ಹಾದು ಹೋಗ್ತಾ ಇರುವಾಗ ಈ ಜನ ಎಲ್ಲ ಇಷ್ಟೊಂದು ಶ್ರದ್ಧೆಯಿಂದ ಇದು ಮಾಡ್ತಾ ಇದ್ದಾರೆ, ಶ್ರೀರಾಮನ ಒಂದು ಚಿತ್ರವನ್ನು ಇಟ್ಕೊಂಡೆಲ್ಲ ಭಜನೆ ಮಾಡ್ತಿದ್ದಾರೆ, ಇದು ಮಾಡ್ತಾ ಇದ್ದಾರೆ. ಆಮೇಲೆ ಇವನು ಕೂಡ ಅಲ್ಲಿ ಬಂದ, ಎಲ್ಲೆಲ್ಲಿ ರಾಮನ ಸಂಕೀರ್ತನೆ ಆಗ್ತದೆ ಅಲ್ಲಿ ಮಾರುತಿ ಬಂದ್ಬಿಡ್ತಾನೆ, ಬಂದು ಕೂತ್ಕೊಂಡು ಅದರಲ್ಲಿ ಭಾಗವಹಿಸಿ ಬಹಳ ಸಂತೋಷವಾಯಿತು. ಮತ್ತೊಂದ್ಸಲ ಶ್ರೀರಾಮಚಂದ್ರನ ಭೇಟಿಯಾದಾಗ ಈ ವಿಷಯವನ್ನು ಹೇಳ್ತಾನೆ, ಎಷ್ಟೋ ವರ್ಷದಿಂದ ಈ ಜನ ಮಾಡ್ತಾ ಇದ್ದಾರೆ, ಎಷ್ಟೊಂದು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನೀನು ಹೋಗಿ ಅವರಿಗೆ ದರ್ಶನವನ್ನು ಕೊಡಬೇಕು. ಆಗ ಶ್ರೀರಾಮಚಂದ್ರ ಹೇಳಿದ್ರಂತೆ ಏನು ಅಂತ ಹೇಳಿದ್ರೆ, ನಿಜವಾಗಿಯೂ ನನ್ನ ದರ್ಶನ ಬೇಕಾ ಅವರಿಗೆ? ಹೌದೌದು, ಯಾಕೆಂತ ಹೇಳಿದ್ರೆ ಅವ್ರ ಭಜನೆಯಲ್ಲಿ, ಅವರ ಭಕ್ತಿಯಲ್ಲಿ, ಅವ್ರ ಶ್ರದ್ಧೆಯಲ್ಲಿ ನನಗೆ ಗೊತ್ತಾಗತ್ತೆ ಅದನ್ನು ನೋಡಿದ್ರೆ ಅಂತೇಳಿ. ನಿನಗೆ ಇದರಲ್ಲಿ ವಿಶ್ವಾಸ ಇದೆಯಾ? ಹೌದೌದು, ಸಂಪೂರ್ಣವಾಗಿ ವಿಶ್ವಾಸ ಇದೆ ಆ ವಿಷಯದಲ್ಲಿ. ಆಗಲಿ, ಹಾಗಿದ್ರೆ ನೀನು ನನ್ನ ಭಕ್ತ, ನೀನು ಹೇಳಿದ್ಯಾ ಭಕ್ತ ಪರಾಧೀನ, ಆದ್ರಿಂದ ಹೋಗಿ ದರ್ಶನ ಕೊಡ್ತೇನೆ ಅಂಥೇಳಿ. ಒಂದು ದಿವಸ ಶ್ರೀರಾಮಚಂದ್ರ ಕೋದಂಡ ಪಾಣಿಯಾಗಿ ಬಂದು ಅಲ್ಲಿ ಅವರೆದುರುಗಡೆಗೆ ದರ್ಶನವನ್ನು ಕೊಟ್ಟ. ಭಜನೆ ಮಾಡ್ತಿದ್ದಾರೆ ಈ ಜನ, ಇನ್ನು ನಡೀತಾ ಇದೆ ಭಜನೆ, 5 ನಿಮಿಷ ಆಯಿತು, 10 ನಿಮಿಷ ಆಯಿತು, ಎಲ್ಲ ನೋಡ್ತಿದ್ದಾರೆ ಹೊರತು ಇವ್ರದ್ದು ಭಜನೆ ನಿಲ್ತಾ ಇಲ್ಲ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಭಜನೆ ನಿಂತು. ನಿಂತ ಮೇಲೆ ಶ್ರೀರಾಮಚಂದ್ರ ಈಗ ಎದುರುಗಡೆ ಬಂದು ನಿಂತರೆ ಯಾರೇನು ಮಾಡೋದಿಲ್ಲ, ಹೋಗಿ ಪ್ರಣಾಮ ಮಾಡೋದಿಲ್ವೇ, ಆದರೆ ಯಾರು ಎದ್ದು ಬರೋದಿಲ್ಲ, ಪ್ರಣಾಮ ಕೂಡ ಮಾಡ್ತಾ ಇಲ್ಲ, ಏನಪ್ಪ ಅಂತೇಳಿ ಶ್ರೀರಾಮಚಂದ್ರ ಹೇಳಿದ್ರಂತೆ, ಇಷ್ಟೊಂದೆಲ್ಲ ಭಜನೆ ಮಾಡ್ತಾ ಇದ್ದಾರೆ ನನ್ನ ಬಗ್ಗೆ, ನಾನು ಶ್ರೀರಾಮಚಂದ್ರ ಬಂದಿದ್ದೇನೆ, ನಿಮ್ಮ ಎದುರುಗಡೆ ನಿಂತಿದ್ದೇನೆ ಅಂತೇಳಿ. ಈ ಥರ ನಾಟಕ ಆಡೋರೆಲ್ಲ ಬೇಕಾಗಿಲ್ಲ ನಮಗೆ ಅಂತೇಳಿ. ಶ್ರೀರಾಮಚಂದ್ರ ಪೇಚಿಗಿಟ್ಕೊಂಡ್ರು. ಏನು ಅಂತ ಹೇಳಿದ್ರೆ, ಇವರಿಗೆ ವಿಶ್ವಾಸ ಬರ್ಬೇಕಾದ್ರೆ ಏನು ಮಾಡ್ಬೇಕೀಗ. ಆಮೇಲೆ ಶ್ರೀರಾಮಚಂದ್ರ ಕೇಳಿದ್ರಂತೆ, ಆಯ್ತಪ್ಪ ಏನು ಮಾಡಿದ್ರೆ ನಿಮಗೆ ವಿಶ್ವಾಸ ಬರುತ್ತೆ ಅಂತ ಹೇಳಿ. ಅದಕ್ಕೆ ಅವರಲ್ಲಿ ಒಬ್ಬ ಮುಖಂಡಿದ್ರು, ಅವ್ರು ಹೇಳಿದ್ರಂತೆ, ನೋಡಿ ಹಾಗಿದ್ರೆ ಅಲ್ಲೊಂದು ಆ ಕಲ್ಲಿದೆಯಲ್ಲ, ಅದನ್ನು ನೀನು ಮುಟ್ಟಿ ಬಂಗಾರ ಮಾಡಿದ್ರೆ ನಿಮಗೆ ವಿಶ್ವಾಸ ಬರ್ತದೆ ಅಂತ ಹೇಳಿ. ಶ್ರೀರಾಮಚಂದ್ರ ಹೇಳಿದ್ರೆ ಅದೇನು ದೊಡ್ಡ ವಿಷಯ ಅಂತೇಳಿ ಅದನ್ನ ಮುಟ್ಟಿದ್ರಂತೆ. ಮುಟ್ಟಿದ ತಕ್ಷಣ ಬಂಗಾರ ಆಗ್ಬಿಡ್ತು. ಆಮೇಲಿಂದ ಇದ್ದಕ್ಕಿದ್ದಾಗೆ ಎಲ್ಲ ಓಡ್ತಿದ್ದಾರೆ, ಎಲ್ಲರೂ ಓಡ್ತಿದ್ದಾರೆ. ಯಾಕಪ್ಪ ನಾನು ಇದನ್ನ ಮಾಡಿ ಭಯ ಆಗ್ಬಿಡ್ತಾ ಇವರಿಗೆ ಅಂತೇಳಿ ಪರಮಾತ್ಮನಿಗೆ ಕೂಡ ಇದು ಬಂತಂತೆ, ಈ ವಿಚಾರ ಕಚ್ಕೊಂಡ್ಬಿಡ್ತು ಏನು ಮಾಡೋದು ಅಂತೇಳಿ. ಸ್ವಲ್ಪ ಹೊತ್ತು ಆದ್ಮೇಲೆ ದೊಡ್ಡ ದೊಡ್ಡ ಬಂಡೆ ಇಟ್ಕೊಂಡು ಓಡ್ ಬರ್ತಿದ್ದಾರೆ ಎಲ್ಲ. ಇದನ್ನು ಮುಟ್ಟಿ ಬಂಗಾರ ಮಾಡಿಕೊಡು ನಮಗೆ ಅಂತೇಳಿ. ಆಮೇಲೆ ಮಾರುತಿ ಇದನ್ನು ನೋಡ್ತಾ ಇದ್ನಂತೆ, ಹೇಳಿದಂತೆ ಬನ್ನಿ ಸಾಕು ಇನ್ನು ಅಂತೇಳಿ. ಅದಕ್ಕೆ ಶ್ರೀರಾಮಕೃಷ್ಣ ಹೇಳೋದು ಇದೇನೆ, ಜನ ಏನು ಬೇರೆ ಎಲ್ಲವನ್ನ ಬಯಸ್ತಾರೆ, ಪರಿವಾರ ಇರ್ಬೋದು, ಹೆಸರು ಕೀರ್ತಿ ಇರ್ಬೋದು, ಆಸ್ತಿ ಪಾಸ್ತಿಗಳಿರ್ಬೋದು, ಇದೆಲ್ಲ ಕೂಡ ಇದು ಮಾಡ್ತಾರೆ ಮನಸ್ಸು. ಆದರೆ ಪರಮಾತ್ಮನೇ ಬೇಕು ಅಂತೇಳಿ ಕರೀತಕ್ಕಂಥವ್ರು ಯಾರು? ಯಾರಾದರೂ ಪರಮಾತ್ಮನೇ ನನಗೆ ಬೇಕು, ಬೇರೆ ಏನು ಬೇಡ ಅಂತ ಹೇಳಿ ಪರಮಾತ್ಮನನ್ನು ಕರೆದ್ರೆ ಆ ಶ್ರದ್ಧೆಯಿಂದ ಪರಮಾತ್ಮ ಬಂದೇ ಬರಬೇಕು ಇದು. ಹಾಗಾಗಿ ನಾವು ಶ್ರೀರಾಮಕೃಷ್ಣರ ಈ ಮಾತುಗಳಲ್ಲಿ ವಿಶ್ವಾಸ ಇಟ್ಟು, ನಾನು ಹೇಳಿದ್ನಲ್ಲ ಲಕ್ಷಾಂತರ ಮನೆಗಳಲ್ಲಿ ಪ್ರತಿ ದಿವಸ ಇದರ ಅಧ್ಯಯನವಾಗುತ್ತೆ. ಪ್ರತಿ ದಿವಸ ಒಂದು 4-5 ಪೇಜ್ ಓದ್ತಾರೆ ಎಷ್ಟೋ ಮನೆಗಳಲ್ಲಿ. ನಮ್ಮ ಆಶ್ರಮಗಳಲ್ಲೂ ಹಾಗೇನೆ, ಪ್ರತಿಯೊಂದು ಆಶ್ರಮಗಳಲ್ಲೂ ಕೂಡ ನಮ್ಮಲ್ಲೆಲ್ಲ ಒಂದು ಕ್ರಮ ಇದೆ. ಹೇಗೆ ಬೆಳಗ್ಗೆ ಭಗವದ್ಗೀತೆ ಓದ್ತೇವೆ, ಹಾಗೆ ಸಾಯಂಕಾಲ ಇದನ್ನು ಓದ್ತೇವೆ ನಾವು ಓದಿದ್ರೆ ಜೀವನದಲ್ಲಿ. ಹೀಗಾಗಿ ಇದರಿಂದ ಪ್ರಯೋಜನವಾಗುತ್ತೆ. ಎಷ್ಟೋ ಜನ ಇದ್ದಾರೆ, ಏನೋ ಒಂದು ದೊಡ್ಡ ಸಮಸ್ಯೆ ಇದೆ, ಅದಕ್ಕೆ ಪರಿಹಾರ ಇಲ್ಲ, ಕೊನೆಗೆ ಏನು ಮಾಡೋದು ಅಂತ ಹೇಳಿದ್ರೆ ಇದನ್ನು ತೆಗೆದು ಹೀಗೆ ಓದ್ತಾರೆ. ಓದಿದ್ರೆ ಶ್ರೀರಾಮಕೃಷ್ಣ ಏನೋ ಒಂದಷ್ಟು ಉದಾಹರಣೆ ಅದೆಲ್ಲ ಕೊಟ್ಟಿರ್ತಾರಲ್ಲ, ಎಷ್ಟೋ ಜನರಿಗೆ ಆ ಸಮಸ್ಯೆಗೆ ಪರಿಹಾರ. ಪ್ರತಿನಿತ್ಯ ಪಾರಾಯಣ ಮಾಡ್ತಕ್ಕಂಥವ್ರು, ಅವರಿಗೆ ಸಮಸ್ಯೆಗೆ ಪರಿಹಾರ ಕೂಡ ಚಿಂತಿಸ್ತಿದೆ. ಮೊದಲು ನಮಗೆ ಒಂಥರ ಅರ್ಥವಾಗತ್ತೆ, ಎರಡನೇ ಸಲ ಓದುವಾಗ ಇನ್ನೊಂಥರ ಅರ್ಥವಾಗತ್ತೆ, ಮೂರನೇ ಸಲ ಓದುವಾಗ ಇನ್ನೂ ಚೆನ್ನಾಗಿ ಅರ್ಥವಾಗತ್ತೆ. ಅದು ಅರ್ಥ ಏನು? ನಮ್ಮ ಮನಸ್ಸು ಇನ್ನೂ ಕೂಡ ಶುಭ್ರವಾಗ್ತಾ ಹೋಗ್ತಾ ಇದೆ ಅಂತೇಳಿ. ನಿರ್ಮಲವಾಗತ್ತೆ ಮನಸ್ಸು, ಶುದ್ಧವಾಗತ್ತೆ, ಪರಮಾತ್ಮನ ಕೃಪೆಗೆ ಯೋಗ್ಯತೆ ನಮಗೆ ಬರುತ್ತೆ. ಇದನ್ನು ಮಾಡ್ತ ಹಾಗಾಗಿ ಈ ಒಂದು ವಚನ ವೇದ ನನಗೆ ಬಹಳ ಸಂತೋಷ ಆಯಿತು. ಶ್ರದ್ಧೆಯಿಂದ ನೀವು ಕೇಳಿದ್ದೀರಾ, ಹಾಗಾಗಿ ನಂದೇ ಒಂದೇ ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ಒಂದು ಇದನ್ನಿಟ್ಕೊಂಡು, ಯಾಕೆಂತ ಹೇಳಿದ್ರೆ ನಾವು ಎಷ್ಟೋ ಹಣ ಎಲ್ಲ ಬೇರೆ ಬೇರೆ ಯಾವ್ಯಾವುದಕ್ಕೂ ಎಲ್ಲ ಖರ್ಚು ಮಾಡ್ತೇವೆ, ಇದಕ್ಕೆ ಖರ್ಚು ಮಾಡಿದ್ರೆ ಇಟ್ ಇಸ್ ಎ ವೆರಿ ಗುಡ್ ಇನ್ವೆಸ್ಟ್ಮೆಂಟ್. ಜಾಸ್ತಿ ಏನೋ ಒಂದು 200-300 ರೂಪಾಯಿ ಇರ್ಬೋದು ಒಂದು ಸೆಟ್ಟಿಗೆ. ಬಹಳ ಸರಳವಾಗಿರ್ತಕ್ಕಂತಹ ಕನ್ನಡದಲ್ಲಿದೆ, ಹಾಗಾಗಿ ಓದ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ. ಒಂದು ದಿವಸ ಬಹುಶಃ ನೀವು ನನಗೆ ಹೇಳ್ಬೋದು, ಸ್ವಾಮೀಜಿ ಬಹಳ ಪ್ರಯೋಜನ ಆಯಿತು ಅಂತೇಳಿ. ಆಮೇಲೆ ಕೆಲವರು ಈಗಾಗಲೇ ಮಾಡ್ತಿರ್ಬಹುದು, ಅದರಿಂದ ಈ ಒಂದು ಪ್ರಯತ್ನವನ್ನು ಮಾಡಿ, ಮಾಡಿದ್ರೆ ಶ್ರೀರಾಮಕೃಷ್ಣ ಕೃಪೆ ನಿಮಗಾಗತ್ತೆ. ಜೀವನದಲ್ಲಿ ಶಾಂತವಾಗಿ ಹೇಗೆ ಜೀವನ ಮಾಡೋದು, ಈ ವಿಚಾರಗಳೆಲ್ಲ ನಮ್ಮ ಮನಸ್ಸಿಗೆ ನಿಧಾನವಾಗಿ ಗೋಚರವಾಗ್ತಾ ಹೋಗುತ್ತೆ ಅಂತ ಒಂದು ಜೀವನ ಮಾಡ್ಬೋದು. ಶ್ರೀರಾಮಕೃಷ್ಣ ಕೃಪೆ ನಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಆಶ್ರಮಕ್ಕೆ ನೀವು ಹೋಗಿದ್ರಲ್ಲ, ಅಲ್ಲೊಂದು ಬುಕ್ ಸೇಲ್ಸ್ ಕೌಂಟರ್ ಇದೆ, ಅಲ್ಲಿ ಸಿಗತ್ತೆ ಇದು ಆಶ್ರಮದಲ್ಲಿ ವಚನ ವೇದ.